ಯೋಜನೆಗಳು ಉತ್ತಮಗೊಂಡಿದೆ. राजस्थान के लाभार्थी श्री दिनेश भट्टर ने जीरे की प्रोसेसिंग यूनिट लगाकर आसपास के ग्रामीणों को आत्मनिर्भरता प्रदान की है. महाराष्ट्र के लाभार्थी श्री अनूप कुमार मोहता ने वेयर हाउस बनाकर अन्न भंडारण को सुनिश्चित किया है. आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಸಿದ್ದೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಜ್ಯೋತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸಿದ್ದೇಗೌಡ್ರೆ, ನಿಮ್ಮ ತಂದೆ ತಾಯಿ? ತಂದೆ ಸಂಜಯಗೌಡ ಸರ್, ನಮ್ಮ ತಾಯಿ ಮಾದಮ್ಮ, ನಮ್ಮೂರು ಒಮ್ಮ. ನಾವು ಚಾಮರಾಜ ತಾಲೂಕು, ಚಾಮರಾಜ ಜಿಲ್ಲೆ, ಸಂತೆ ಮರಳಿ ಹೋಬಳಿ. ಎಷ್ಟು ವಯಸ್ಸು ತಮಗೆ ಗೌಡ್ರೆ? ನನಗೆ 48 ವರ್ಷ ಸರ್. 48 ವರ್ಷ. 48 ವರ್ಷ. ಏನು ಓದಿದಿರಿ, ಏನು ವಿದ್ಯಾಭ್ಯಾಸ? 4ನೇ ಕ್ಲಾಸ್ ಸರ್. ಆವಾಗಲೇ ತುಂಬ ನಾವು ಆವಾಗ ಕಷ್ಟದಲ್ಲಿದ್ದು ಓದಕ್ಕಾಗಲಿಲ್ಲ. ಏನು ಕಷ್ಟ? ಯಾವಾಗ ತುಂಬ ಬಡತನ ಸಹ, ಮಳೆ ಇರಲಿಲ್ಲ, ಬೆಳೆಯಿಲ್ಲ. ನಾವು ಎದ್ದಮೇಲೆ ನಮ್ಮ ತಂದೆ ಆರಾಮ ಮಾಡ್ತಿತ್ತು. ಹುಳ ಎಲ್ಲ ಹುಳ ಮಾಡ್ತಿದ್ದಾಗ ಹುಳ ಮಿಸ್ತಿರಿಯಷ್ಟು ಹುಳಕ್ಕೆ ಸಾಕ್ತಿತ್ತು. ಪುನಃ ಆವಾಗ ಬತ್ತಾ ಬತ್ತಾ ಬಾವಿ ಮಾಡಿದ್ವು ಸರ್, ಸ್ವಂತ ನಾವೇ ಬಾವಿ ಮಾಡಿಸಿ. ಬಾವಿ ಅಂದರೆ ತೋಡು ಬಾವಿ? ಇದು ಕೊಳವೆ ಬಾವಿ ಸರ್. ಕೊಳವೆ 1975 ನಮ್ಮ ತಾತನೇ ತೋಡು ಬಾವಿ ಮಾಡಿದೆ ಸರ್. ಆವಾಗಲೇ ನೀರು ಬರಲಿಲ್ಲ ಸರ್. ತೋಡು ಬಾವಿ ಬಡಿ ಎಲ್ಲನೂ ಆವಾಗ ಏನೋ ನೀರು ಈಗೆಲ್ಲ ಟೆಸ್ಟ್ ಮಾಡ್ಕೊಂಡು ಮಾಡ್ತಿರು. ಟೆಸ್ಟ್ ಮಾಡಲಿಲ್ಲ, ತೆಗೆದು ಮನೆ ಎಲ್ಲ ಕಟ್ಟಿ ಆಳ 35 ಅಡಿ ಆಳದಿಂದ ಕಟ್ಟಿ ಅದೆಲ್ಲ ಲಾಸ್ ಆಗ್ಬಿಟ್ರು. ನಮ್ಮ ತಾತನಿಗೆ 5 ಜನ ಮಕ್ಕಳು ಸರ್. ಅವ್ರು ಅದೆಲ್ಲ ಇದು ಮಾಡಿ ಪಾಪ ಆಗಲೇ ಬಾವಿ ತೆಗೆದು ಸೋಸಿ ಇದು ಮಾಡಿ ನೀರು ಬರಲಿಲ್ಲ, ಎಲ್ಲ ಲಾಸ್ ಆಗ್ಬಿಡ್ತು. ಆಗ ಅವರವ್ರ ಅಂಕ ಅಲ್ಲಿ ಭಾಗ ಆಗಿ ನಮ್ಮ ದೊಡ್ಡಪ್ಪ ಒಬ್ಬರು ಮಾಸ್ಟರ್ ಆಗಿದ್ರು ಸರ್. ಅವರೇನು ನಮ್ಗೆ ಸಪ್ಲೈ ಮಾಡಲಿಲ್ಲ ಸರ್ ಜನಗಳಿಗೆ, ನನ್ನ ತಂದಿದ್ರು. ಹಾಗಾಗಿ ಏನು ಮಾಡ್ರಿ, ನಮ್ಮ ಅವರವ್ರ ಅಂಕ ಮಾಡ್ಕೊಂಡು. ಬೋರ್ವೆಲ್ ಕೊರ್ಸಿದ್ದು ಯಾವಾಗ ನೀವು? 20 ವರ್ಷ ನಾವು ಬಾವಿ ಮಾಡಿಸಿ ಈಗ ಸ್ವಂತ ಬೋರ್ ಹಾಕ್ಸಿ ಇದ ಸಬ್ಬರ್ಸಿ ಪಲಾಕ್ಸಿ. ಆವಾಗ ಅಲ್ಲಿಂದ ಈಚೆಗೆ ನಾವು ಬೆಳವಣಿಗೆ ನಮ್ಮ ನೀರು ಚೆನ್ನಾಗಿ ಬಂತ? ನೀರು ಚೆನ್ನಾಗಿ ಬರ್ತದೆ ಸರ್. ಮತ್ತೆ ನೀರಾಗತ್ತೆ ಸರ್. ಹನಿ ನೀರಾವರಿ ಮಾಡಿಸಿದ್ರ? ಇಲ್ಲ ಸರ್, ಒಂದು ಸ್ವಲ್ಪ ಸರ್ ಹನಿ ನೀರಾವರಿ ಮಾಡಿರೋದು. ಒಂದೂವರೆ ಎಕರೆ ಮಾಡಿದ್ದೀನಿ ಸರ್. ಇನ್ನು ಬಾಕಿದೆಲ್ಲ ಆಯ್ ನೀರನ್ನೇ ಮಾಡಿಸ್ತೀನಿ ಸರ್. ನಿಮ್ಮ ತಂದೆ ಏನು ಬೆಳೀತಾ ಇದ್ರು? ನಮ್ಮ ತಂದೆ ಸಹ ಫಸ್ಟ್ ಅದೇ ರೇಷ್ಮೆ ಹುಳ ಬಿಟ್ಟರೆ ಇನ್ನೇನು ಮಾಡ್ತಿಲ್ಲ ಸರ್. ನಾವು ಬಾವಿ ಮಾಡಿದ್ಮೇಲೆ ಸರ್ ಕಬ್ಬು ಹಾಕೋದು, ಅರ್ಶಿನ ಹಾಕೋದು, ಬಾಳೆ ಹಾಕೋದು, ತೆಂಗು ಹಾಕೋದು. ನಾವೇನು ನೆಟ್ಟದ ಸಸಿನ, ತೆಂಗು ಸಸಿ ನೆಟ್ಟದೇ ನಾವು. ತೆಂಗು ಸಸಿ ಬೆಳೆದು ಅಡಕೆ ಹಾಕಿನಿ, ಎಲ್ಲನೂ ಮ್ಯಾವು ಬೇವು, ಹಲಸಿನ ಗಿಡ, ಒಂದು ತೇಗದ ಗಿಡನೂ ಇದೆ, ಎಲ್ಲನೂ ಇದೆ. ಎಲ್ಲ ಥರದ ಗಿಡನೂ ಬೆಳೆದೀನಿ ಸರ್. ವಾಸರಿ ಸಹ 12 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿತ್ತು ಸರ್ ಎಲ್ಲರಿಂದ. ಎಲ್ಲ ಖರ್ಚು ಹೆಚ್ಚಕ್ಕಳೋದು 12 ಲಕ್ಷ ಸಿಕ್ಕಿತ್ತು. ಈ ಸರಿ ಎಲ್ಲ ಪ್ರತಿಯೊಂದು ಲಾಸು. ಹಸಿ ಕಡಲೆ ಹಾಕಿದ್ದು, ಈ ಹಸಿ ಕಡಲನ್ನು ಮಳೆ ಬಿಲ್ದೆ ಲಾಸ್ ಆಗ್ಬಿಡ್ತು ಸರ್. 35,000 ಲಾಸ್ ಆಯ್ತು ಸರ್. ವಾಸತಿ 1 ಲಕ್ಷ ರೂಪಾಯಿ ಉಳಿದಿತ್ತು ಸರ್. ಹಸಿ ಕಡಲೆಯಲ್ಲಿ ಕೊತ್ತಂಬರಿ ಹಾಕ್ತಿದ್ದು, ಅದಷ್ಟು ಮನೆಗೆ ಅಳ್ತಾಗ ಸ್ವಲ್ಪ ಹಾಕತ್ತಿದ್ದು ಸರ್. ಅದೆಲ್ಲ ಹಾಕಿ ಇದಾಗೋದು. ಈ ಸರಿ ತುಂಬ ಲಾಸು ಸರ್. ಮಳೆ ಆಗಿಲ್ಲ, ಬಿತ್ತದು ಪೈರು ಬಂತು ಸಹ ಮಳೆ ಆಗಲಿಲ್ಲ, ಎಲ್ಲ ಲಾಸ್ ಆಗ್ಬಿಡುತ್ತೆ ಸರ್. ಈ ಸರಿ ಬಾಳೆನೂ ರೇಟ್ ಕಡಿಮೆ, ಕಬ್ಬುನು ರೇಟ್ ಕಡಿಮೆ, ಎಲ್ಲ ಕಬ್ಬು ಈ ಸರಿ ಎಲ್ಲ ಸ್ವಲ್ಪ ಲಾಸ್ ಸರ್. ವಾಸರಿ ಎಲ್ಲ ತುಂಬ ಚೆನ್ನಾಗಿತ್ತು ಸರ್ ನನಗೆ. ನೀವು ಹೆಚ್ಚು ತೋಟಗಾರಿಕಾ ಬೆಳೆನೇ ಬೆಳೆದಿದ್ದೀರಲ್ಲ, ಏನು ಕಾರಣ? ಅಡಿಕೆ, ತೆಂಗು, ಮಾವು ಈ ಥರದ್ದವನ್ನೇ ಬೆಳೆದಿದ್ದೀರಲ್ಲ? ಹೌದು ಸರ್. ಯಾತಕ್ಕೆ ಅದನ್ನೇ ಬೆಳೆದ್ರಿ ಅಂತ ಕೇಳಿ. ಅದರಲ್ಲಿದ್ದಾರೆ ಸರ್, ಈಗ ಕಬ್ಬು ವಾಸತಿ ಅಡಿಕೆ ಇದರಲ್ಲಿ ಉಂಟಾಯ್ತು. ಬಾಳೆ ಇದೆ ಸತಿ ಸರ್, ವಾಸರಿ 50 ರೂಪಾಯಿ ಸಹ ಕೆ ಜಿ ಇದ್ದದು. ಅದನ್ನು ಏನರನ್ನು ಪಚ್ಚ ಬಾಳೆ ಇತ್ತು, ಯಾಲಕ್ಕಿ 5 ರೂಪಾಯಿ ಪಚ್ಚ ಬಾಳೆ ಸಹ ತರಿಯೋರಿಲ್ಲ. ಪಚ್ಚ ಬಾಳೆ ತರಿಯೋರಿಲ್ಲ, 5 ರೂಪಾಯಿ ನೇಂದ್ರ 15 ರೂಪಾಯಿ ತರಿತಾರೆ. ವಾಸರಿಯಾಗಿ ಒಳ್ಳೆ ಟ್ರೆನ್ ಕಾಯಿ ಅಜ್ಜಿತ್ತು. ಬೆಲ್ಲನೂ ಬೆಳೀತದ, ಬೆಲ್ಲನೂ ಬೆಳಿತೀವಿ. ನಾವು ಬೆಲ್ಲ ಆಲ ಮನೆಯಲ್ಲೇ ಸಾಡಿಸೋದು, ಫ್ಯಾಕ್ಟ್ರಿ ಕೊಡಲ್ಲ. ಆಲ ಮನೆಗೆ ಆಡಿಸೋದು, ಸ್ವಂತ ಆಲ ಮನೆ ಮಾಡಿಸ್ಕೊತೀವಿ. ಪಕ್ಕ ಬಾಡಿಗೆ ಕೊಟ್ಕೊಂಡು ಆಲ ಮನೆ ಮಾಡಿಸ್ಕೊತೀವಿ. ಬಾಗಲಕೋಟೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಿಮಗೆ ಪ್ರಶಸ್ತಿ ಕೊಟ್ಟರು? ಪ್ರಶಸ್ತಿ ಕೊಟ್ಟರು ಸರ್. ನಾವೀಗ ಇಲ್ಲಿ ಇಲುವಲ್ಲ, ಇಲ್ಲಿ ಮೈಸೂರು ನಗರದ ತೋಟಗಾರಿಕೆ ಇಲಾಖೆಯಿಂದ ಸೆಲೆಕ್ಟ್ ಆಯಿತು ಸರ್. ಅವರಿಂದ ಬಂದು ಇಲುವಲ್ಲದಂತ ಅವ ತೋಟಗಾರಿಕೆ ಇಲಾಖೆಯಿಂದ ಬಂದರು ಸರ್. ಬಂದು ಅಲ್ಲೇ ಬಂದು ಸ್ಪಾಟಿಂಗ್ ಪ್ರಿಸನ್ ಎಲ್ಲ ಜಮೀನು ನೋಡ್ಕೊಂಡು ಏನೇನು ಬೆಳೆದಿದ್ದಾರೆ ಅದನ್ನೆಲ್ಲ ನೋಡಿದ್ರು. ಎಲ್ಲ ನೋಡ್ಬಿಟ್ಟು ಅವರು ನಮ್ಮ ಇದು ಮಾಡ್ಕೋದ್ರು ಸರ್. ಆಮೇಲೆ ಸೆಲೆಕ್ಟ್ ಆಗಲ್ಲ ಅಂತ ಇದು ಮಾಡಿದ್ರು ಸರ್. ಹೇಗಿತ್ತು ಬಾಗಲಕೋಟೆಗೆ ಹೋಗಿದ್ರಲ್ಲ ಕಾರ್ಯಕ್ರಮ? ತುಂಬ ಚೆನ್ನಾಗಿತ್ತು ಸರ್. ನಾವೇನಾಗುತ್ತೆ ಸರ್, ಆವಾಗ ಒಂದೇ ಜೊತೆಗೆ ಹೋಗಿ ಒಂದೇ ದಿನ ತಗೊಂಡು ಸರ್, ಹೋಗೋದು ಬರೋದು. ಒಂದು ದಿನ ಹೋಗೋದು, ಪುನಃ ನಾಳೆ ಪುನಃ ಸಾಯಂಕಾಲದಲ್ಲಿ ಟ್ರೈನ್ ಹತ್ತು ಬುಕ್ ಮಾಡಿದ್ದು, ಪುನಃ ಟ್ರೈನ್ ಹತ್ತಬೇಕಾಯ್ತು. ಪುನಃ ನಾಳೆ ಒಂದು ಜನ ಇತ್ತು, ಇರಬೇಕಾಗಿತ್ತು, ಇದ್ರ ಕಾರಣ ಸರ್. ಟ್ರೈನ್ ಬುಕ್ ಮಾಡಿಬಿಟ್ಟಿದ್ದಲ್ಲ, ಚೆನ್ನಾಗಿ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಫುಲ್ ತುಂಬ ಜನ ಸರ್. ಪ್ರಶಸ್ತಿ ತಗೊಂಡಾಗ ಏನ್ ಅನಿಸ್ತು ನಿಮ್ಗೆ? ಬಹಳ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ಜನ ತುಂಬಾ ಎಲ್ಲ ಇದ್ ಮಾಡಕ್ರು ಸರ್. ಎಮ್ ಎಲ್ ಎ ಅವರು ಬೈದ್ರು ಸಾಲಿ ಆ ಕಡೆ, ಅವರು ಒಬ್ರು ಮಾಜಿನೂ ಬಂದಿದ್ರು, ಅವರೆಲ್ಲ ತುಂಬಾ ಇದ್ ಮಾಡಿದ್ರು ಸರ್. ಅಲ್ಲಿ ಏನೇನ್ ಬೆಳೆ ನೋಡಿದ್ರಿ ಬಾಗಲಕೋಟೆನಲ್ಲಿ? ಬಾಗಲಕೋಟೆಯಲ್ಲಿ ಹಲ್ವ, ದ್ರಾಕ್ಷಿ ಹಾಕಿದ್ದಾರೆ, ಮಾವು ಹಾಕಿದ್ದಾರೆ, ಎಲ್ಲಾ ತರದ ಬೆಳೆನು, ಪ್ರತಿಯೊಂದು ಬೆಳೆನು ಬೆಳೆದಿದ್ದಾರೆ ಸರ್. ಅದೇ ಸರ್, ಎಲ್ಲಾನು ನೋಡಕ್ಕೂ ಸ್ವಲ್ಪ ಟೈಮಿಗ್ ಸಿಕ್ಲಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋದು, 7 ಗಂಟೆಗೆ ಹೋದು, ಪುನಃ 10 ವರೆಗೆ ಹೋಗಿ ನಾಷ್ಟ ಮಾಡಿದ್ವು, ಪುನಃ ಅಲ್ಲಿ 12 ವರೆಗೆ ಅಷ್ಟೊಂದು ಗಂಟೆಗೆಲ್ಲ ಒಂದು ರೋಡ್ ಹಾಕ್ತು, ಅಷ್ಟು ಸ್ವಲ್ಪ ರೋಡ್ ಹಾಕ್ತು ಸರ್. ಅಷ್ಟಕ್ಕೆ ಪುನಃ ನಮ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಯ್ತು ಸರ್. ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ 3 ಗಂಟೆ ಆಯ್ತು ಸಮಗೆದು. ಈಗ ಅಲ್ಲಿ ನೋಡ್ಕೊಂಬಂದಿದ್ದು ಇಲ್ಲೂ ಬೆಳಿಬೇಕು ದ್ರಾಕ್ಷಿ ಇಂಥದೆಲ್ಲ, ದ್ರಾಕ್ಷಿ ಬೆಳಿಬೇಕು ಅಂತ ಹೋಗಿ ಗಿಡನ ಕೇಳಿದ್ವು ಸರ್. ಅದಿಲ್ಲಿ ನರ್ಸರಿ ಎಲ್ಲ ಇಲ್ಲಿ ಕೂಡ ನರ್ಸರಿ ತಗೊಳ್ಳಿದ್ದರು. ಆ ಟೈಮಿಂಗ್ಸು ನಮ್ಗೆ ಸಾಲ್ಟ್ ಮೇಂಟೆನ್ಸ್ ಆಗುತ್ತೆ. ಬೆಳಿಬೋದು ಸರ್ ನರ್ಸರಿ ಅದ, ಅವ್ರು ಹೇಳೋ ಥರನ ಬೆಳೆದು. ಅವ್ರಿಗೆ ಒಂದು ಹುಡುಗಿ ಹುಡುಗಿರಿದ್ರು ಅಲ್ಲಿ ಹೇಳಿ ಎಲ್ಲ ಇದೆ ತೋರಿಸಿ, ಈ ಥರ ಮಾಡಬೇಕು, ಈ ಥರ ಕಟ್ಟಬೇಕು ಅಂತೆಲ್ಲ ಹೇಳಿ. ಅದು ಬೆಳಿಬೋದು ಸರ್, ನಾವು ಬೆಳಿಬೋದು, ನಮ್ಮ ಮಣ್ಣಲ್ಲಿ ತುಂಬ ಚೆನ್ನಾಗಿತ್ತು ಸಾ ಗಿಡ. ಜ್ಯೋತಿ ಅವರೇ, ನೀವು ಹೋಗಿರ್ಲಿಲ್ವಾ ಬಾಗಲಕೋಟೆಗೆ? ನಾವು ಹೋಗಿರ್ನಿಲ್ಲ ಸರ್. ಹೋಗಿರ್ನಿಲ್ಲ. ಬರ್ತೀನಿ ಅಂತ ಹೇಳಲಿಲ್ವಾ ನೀವು ಯಜಮಾನರಿಗೆ? ಹೇಳಿಲ್ಲ ಸರ್. ಸರಿ, ಯಜಮಾನರಿಗೆ ಪ್ರಶಸ್ತಿ ಕೊಟ್ರಲ್ಲ, ನಿಮಗೂ ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಅಲ್ವಾ, ನಿಮ್ಮ ಹುಟ್ಟೂರು ಯಾವ ತಾಯಿ? ನಮ್ದು ಶಿವಪುರ ಸರ್, ಚಾಮನಗರ ತಾಲೂಕು, ಚಾಮನಗರ ಜಿಲ್ಲೆ, ಶಿವಪುರ. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರಮ್ಮ? ಆರಂಭನೇ ಸರ್, ಆರಂಭನೇ. ಜಮೀನ್ ಎಷ್ಟಿದೆ, ಏನೇನ್ ಬೆಳಿತಾರೆ? ಅಲ್ಲೂ ತೆಂಗು, ಮುಸ್ಕುಂಜೋಳೆ, ಇದು ಬಾಳೆ, ಹಲಸಿನ ಸಸಿ, ಮಾವಿನ ಸಸಿ, ಟಮೋಟೊ, ಮೆಣಸಿ, ಅಲಸಂದೆ, ಹುಳ್ಳಿ, ಎಲ್ಲಾನು ಬೆಳೀತಾರೆ ಸರ್. ಎಷ್ಟು ಜನ ಮಕ್ಕಳು ನೀವು? ಇಬ್ರು ಸರ್. ಹೆಣ್ಮಕ್ಳೇನಾ? ಒಬ್ರು ತಮ್ಮ, ನಾನೊಬ್ರು. ನೀವೇ ದೊಡ್ಡವ್ರು? ನಾವೇ ದೊಡ್ಡವ್ರು. ಏನು ಓದಿದ್ರಿ? ನಾವು 7ನೇ ತರಗತಿ ಸರ್. ಎಲ್ಲಿ ಓದಿದ್ರಿ? ಮುಡುಗುಂಡ ಸರ್, ಕೊಳಗಲ ಅಲ್ಲಿ ಮುಡುಗುಂಡ. ಅಲ್ಲಿ ತನಕ ಹೋಗ್ಬಿಟ್ರಿ ಮುಡುಗುಂಡ? ನಮ್ಮ ತಾತನ ಮನ್ಗೊಂಟಾಗಿದ್ವಿ ಸರ್. ಹೌದಾ, ತಾತನವ್ರು ಮುಡುಗುಂಡ. ಈಗ ವ್ಯವಸಾಯದ ಕೆಲಸ ಎಲ್ಲ ತಂದೆ ತಾಯಿ ಮನೆಯಲ್ಲಿ ಮಾಡ್ತಿದ್ರ? ನಮ್ಮ ಮನೆಯವ್ರ ಇಲ್ಲಿಗೆ ನಮ್ಮ ಯಜಮಾನ್ರ ಮನೆಗೆ ಬಂದ್ಮೇಲೆ ಸರ್ ನಮ್ಮ ಮಾಡಕ್ಕೆ ಇರಗದ್ದು. ಹೌದಾ, ಅಲ್ಲಿವರೆಗೆ? ಅಲ್ಲಿವರೆಗೆ ಆಡ್ಕೊಂಡು ಸರ್, ಆಟ ಆಡ್ಕೊಂಡು ನಿಂತಿದ್ವಿ ಸರ್. ಹೌದಾ, ಏನೇನು ಆಟ ಆಡ್ತಿದ್ರಮ್ಮ? ಮಾಮೂಲಿ ಕುಂಟೆಪಿಲ್ಲೆ, ಗುಚ್ಚಿಕಲ್ಲು, ಕುಂಟೆಬಿಲ್ಲೆ, ಇವು ಆಟ ಆಡ್ಕೊಂಡು ನಿಂತಿದ್ವಿ. ಹೇಳಿ ಇನ್ನೊಂದು 2-3 ಆಟ ಏನೇನು ಆಡ್ತಿದ್ರಿ ಅಂತ. ಖೋಖೋ, ಇವೆಲ್ಲ ಆಟ ಆಡ್ಕೊಂಡು ನಿಂತಿದ್ವಿ. ಹೌದಾ, ಅಂದ್ರೆ ನಿಮ್ಗೆ ವ್ಯವಸಾಯದ ಮೇಲೆ ಅಷ್ಟೊಂದೇನು ಆಸಕ್ತಿ ಇರ್ಲಿಲ್ವೇ? ಅವಾಗ ಇರ್ಲಿಲ್ಲ ಸರ್, ಮದುವಾದ್ಮೇಲೆ ಆಸಕ್ತಿ ಬಂತು. ಅದಂಗೆ ಮದುವೆ ಆದ್ಮೇಲೆ ಆಸಕ್ತಿ ಬಂದಿದ್ದು ಮಾಡ್ಬೇಕಲ್ಲ ಸರ್, ಅಲ್ಲಿ ಇಲ್ಲ ಆಟ ಆಡಕ್ ಆಗಲ್ಲ. ತಂದ ಮನ್ಲಾರ ಆಟ ಆಡ್ಕ ಇದ್ದು, ಮದುವೆ ಆದ್ಮೇಲೆ ಇನ್ನು ಮಾಡ್ದೆ ಮಕ್ಕ ಮರಿ ಅನ್ಕೊಂಡು, ಯಜಮಾನ್ರು ಅತ್ತ ಮಾವ ಮೈದಿಂದ್ರು ಇವ್ರಿಗೆಲ್ಲ ಮಾಡ್ದೆ ಇರಕದ್ದ ಸರ್. ಅದು ನಿಜ ಕಣವ. ಏನೇನ್ ಮಾಡಿದ್ರಿ ಯಜಮಾನ್ರು ಮನೆಗೆ ಬಂದ್ಮೇಲೆ? ಅಲ್ಲಿ ಹಸು ಸಾಕಾರೆ ಸರ್, ಹಾಲು ಕರಿತೀವಿ, ಕೋಳಿ ಸಾಕಾರೆ, ಆಳುಗಳನ್ನ ಒಂದು ಒಯ್ತೀವಿ, ಅಡುಗೆ ಮಾಡ್ಕೊತಕ ಒಯ್ತೀವಿ, ಅಲ್ಲೂ ಕೆಲಸ ಮಾಡ್ತೀವಿ ಸರ್. ಕಳ ಪಳ ಕೀಳ್ತೀವಿ, ಮತ್ತೆ ಮೆಣಸಿನ ಕುಯ್ತೀವಿ, ಬದನೆಕಾಯಿ ಕುಯ್ತೀವಿ, ಒಯ್ತೀವಿ ಸರ್. ಈಗ ಆಟ ಆಡ್ಕೊಂಡಿದ್ದೀರಿ ಚೆನ್ನಾಗಿರೋದು, ಜಮೀನಲ್ಲಿ ವ್ಯವಸಾಯ ಮಾಡೋದು ಚೆನ್ನಾಗಿದೆ ಅಂತ ಅನ್ಸುತ್ತೋ? ಆಗ ಚಿಕ್ಕವರು ತಾನೆ ಸರ್, ಇವಾಗ ಚಂದ. ಎಷ್ಟು ಹಸುಗಳಿದೆಯಮ್ಮ? ನಾವು ಹತ್ರ 7 ಹಸ ಅದೇ ಸರ್. ಸೀಮೆ ಹಸನ, ನಾಟಿ ಹಸುವ? ಸೀಮೆ ಹಸ ಸರ್. ಸೀಮೆ ಹಸ ಎಷ್ಟು ಹಾಲು ಕೊಡುತ್ತೆ? ಅದು ಕೊಡುತ್ತೆ 4-5 ಸರ್. ನೀವು ಒಬ್ಬರೇ ಕರಿಯೋದ ಅಥವಾ ಯಜಮಾನ್ರು ಬರ್ತಾರ? ನಾವು ಒಬ್ಬರೇ ಸಾಯಂಕಾಲ ಟೈಮ್ ಕರಿತೀವಿ, ನಮ್ಮ ಯಜಮಾನ್ರು ಬೆಳಿಗ್ಗೆ ಕರೀತಾರೆ ಸರ್. ಹೌದಾ, ಏನು ಮಾಡ್ತೀರಿ ಹಾಲು? ಹಾಲು ಡೈರಿಗೆ ಹಾಕ್ತೀವಿ ಸರ್. ಎಲ್ಲಿದೆ ಡೈರಿ? ನಮ್ಮೂರಲ್ಲೇ ಅದೇ ಸರ್. ನಿಮ್ಮೂರಲ್ಲೇ? ಒಮ್ಮದಲ್ಲಿ. ನೀವೇ ಹೋಯ್ತೀರೋ ಅವ್ರು ಹೋಗ್ತಾರ? ಅವರೇ ಹೋಯ್ತಾರೆ ಸರ್. ದುಡ್ಡು ಎಷ್ಟು ಬರುತ್ತೆ ವಾರಕ್ಕೆ? ಅವ್ರ ಅಕೌಂಟ್ಗೆ ಹೋಯ್ತ ಸರ್. ನನ್ನ ಅಕೌಂಟ್ಗೆ ಬರೋಂಗ್ ಮಾಡಿ ಅಂತ ಹೇಳೋದಲ್ವೇ? ಅವ್ರು ಹೇಳೋದಿಲ್ವೇ ಎಷ್ಟು ದುಡ್ಡು ಬರ್ತದೆ ಅಂತ? ನಾವು ಅದನ್ನೆಲ್ಲ ಕೇಳಲ್ಲ ಸರ್. ಹೌದು, ಹಾಲು ಕರಿತೀರಿ, ಯಜಮಾನ್ ತಿಂಡಿ ಕೊಡ್ತೀವಿ, ಹಸುಗೆ ಹಾಲು ಕರಿತೀವಿ, ಅವರು ತಂದಾಗ್ತಾ ನಾವು ಮಾಡ್ಕೊಡ್ತೀವಿ ಸರ್. ಹೌದಾ? ಹೊಲ್ಕ್ ಹೋಗ್ಬೇಕಾರೆ ಹೊಲ್ಕ್ ಹೋಯ್ತೀವಿ ಸರ್, ಅಲ್ಲಿ ಜಮೀನು ಕೆಲಸ ಮಾಡ್ತೀವಿ. ಬರೀ ಹಸು ಅಷ್ಟೇನಾ, ಕುರಿ ಮೇಕೆ ಏನಿಲ್ವಾ? ಇದೆ ಸರ್. ಎಷ್ಟಿದೆ? ಅದು ಒಂದು 5 ಸರ್. 5? ಏನು ಕುರಿಯಾ ಮೇಕೆ? ಮೇಕೆ ಸರ್. ಮೇಕೆ. ಕುರಿ ಇಲ್ವಾ? ಕುರಿ ಇಲ್ಲ ಸರ್. ಕೋಳಿ ಎಷ್ಟಿದಾವ? ಕೋಳಿ ಒಂದು 4 ಸರ್. 4? 2 ಆಟ 2 ಹುಂಜ. ಹೌದಾ? ಮೊಟ್ಟೆ ಸಿಕ್ತಿರುತ್ತೆ ಮನೆಗೆ? ಸಿಕ್ಕುತ್ತೆ ಸರ್. ಏನೇನು ಮಾಡ್ತೀರಿ ಅದರಲ್ಲಿ? ಅದರಲ್ಲಿ ಮರಿ ಮಾಡ್ತೀವಿ ಸರ್. ಅಲ್ಲ, ಮೊಟ್ಟೆಲಿ ಏನೇನು ಮಾಡ್ತೀರಿ ಅಂದರೆ? ಅಡುಗೆನ ಮೊಟ್ಟೆ ಸಾರು ಮಾಡ್ತೀವಿ ಸರ್, ಎಗ್ ರೈಸ್ ಮಾಡ್ತೀವಿ, ಮೊಟ್ಟೆ ಹುರ್ಕ ತಿಂತೀವಿ. ಓ, ನೋಡಿದ್ರ. ಕೋಳಿನಲ್ಲಿ ಏನೇನು ಮಾಡ್ತೀರಿ? ಕೋಳಿನದ್ರಲ್ಲಿ ಕಬಾಬು, ನಾಟಿ ಕೋಳಿ ಸಾಂಬಾರು, ಫ್ರೈ. ಓಹೋ, ಎಲ್ಲ ಗಂಡನ ಮನೇಲಿ ಕಲ್ತಿದ್ದ ಅಥವಾ ಅಪ್ಪ ಅಮ್ಮನ ಮನೇಲಿ ಕಲ್ತಿದ್ರವ? ನಾವು ಗಂಡನ ಮನೇಲಿ ಸರ್ ಕಲ್ತಿದ್ದು. ಹೌದಾ? ನಿಮ್ಮ ತಾಯಿ ಏನು ಮಾಡ್ತಿರ್ಲಿಲ್ವೇ? ಮಾಡ್ತಿರ್ಲಿಲ್ಲ ಸರ್. ಅಲ್ಲೇ ಮಾಂಸಾಹಾರ ತಿಂತಿರ್ಲಿಲ್ಲ, ತಿಂತಿನ ಸರ್ ಅವ್ರು ಮಾಡ್ತಿದ್ರು, ನಾವು ಮಾಡ್ತಿರ್ನಿಲ್ಲ. ನೋಡ್ಕೊಂಡು ಇರ್ಲಿಲ್ವೇ ಹೆಂಗ್ ಮಾಡ್ತಾರೆ ತಾಯಿ ಅಂತ? ನೋಡ್ಕೊಂಡಿದ್ವು ಸರ್. ಹೌದಾ? ಇಲ್ಲಿ ಮತ್ತೆ ಎಲ್ಲ ಟ್ರೈನಿಂಗ್ ಕೊಟ್ರು? ಕೊಟ್ರು ಸರ್, ಹೇಳ್ಕೊಟ್ರು. ಹೇಳ್ಕೊಟ್ಟು ಹಿಂಗ್ ಖಾರ ಅರಿಬೇಕು, ಹಿಂಗ್ ಹಾಕ್ಬೇಕು, ಹಿಂಗ್ ಉರಿಬೇಕು, ಹಿಂಗ್ ಮಾಡ್ಬೇಕು, ಆಗ ರುಚಿ ಬರ್ತದೆ ಅಂತ. ಹ್ಮ್ ಸರ್. ಅಲ್ವೇ? ಸರಿ. ಸಿದ್ದಗೌಡ್ರೆ ಹೇಳಿ ಸರ್. ಈಗ ನೀವೇ ತೋಟ ಮಾಡಿದೆ ಅಂದ್ರಿ ಅಲ್ವೇ, ತೆಂಗಿನ ತೋಟ? ಹೌದು ಸರ್. ಹೆಂಗ್ ಮಾಡಿದ್ರಿ ಹೇಳಿ ಒಂಚೂರು ಸರ್. ನಮಗೆ ತಂದೆ ನಮ್ಗೆ ಹೇಳಿದ್ರು ಸರ್, 2 ಎಕರೆ ನಮಗೆ ಜಮೀನು ಕೊಟ್ಟಿದ್ದು, ಪುನಃ ಆಮೇಲೆ 4 ಎಕರೆ ಮಾಡಿ ಅದನ್ನೆಲ್ಲ ಮಾಡಿದ್ವಿ. ನಿಮಗೆ ಬಂದಿದ್ದು 2 ಎಕರೆಯ? ಫಸ್ಟ್ ಬಂದಿದ್ದು ನಮ್ಮ ಬಾಲ ಬಂದಿದ್ದು 2 ಎಕರೆ ಸರ್. 2 ಎಕರೆ ಆಮೇಲೆ 4 ಎಕರೆ ಸ್ವಂತ ತಗೊಂಡು. ಹೆಂಗೆ ತಗೊಂಡ್ರಿ? ಅದೇ ಸರ್, ಈ ಜಮೀನಲ್ಲೇ ಉತ್ಪತ್ತಿ ಮಾಡಿ. ನಾವೇನು ಇಲ್ಲದೆ ಬೇರೆ ಹೊರಗಡೆ ಅಥವಾ ಸಂಬಳ ಬರಲ್ಲ. ನಾವು 3 ಜನ ಅಣ್ಣ ತಮ್ಮಿದ್ರಿದ್ದು, ಅಲ್ಲಿ ಒಬ್ಬ ತೀರೋಬಿಟ್ಟ, 2 ಅಣ್ಣ ತಮ್ಮಿರು, 2 ಇದ್ದೀವಿ, 2 ಇದ್ದೀವಿ. ನಮ್ಮ ತಂದೆನೂ ಹೊಲದ ಜಮೀನು ವ್ಯವಸಾಯ ನೋಡ್ಕೊತಾರೆ, ನಾವು ನೋಡ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆಯ್ತು. ಅವ್ರು 2 ಎಕರೆ ಜಮೀನಲ್ಲಿ ಬೇಸಾಯ ಮಾಡಿ 4 ಎಕರೆ ಜಮೀನು ತಗೊಂಡು ಸಹ ಒಂದು ಮನೆ ಕಟ್ತು ಸಹ. ಹ್ಞೂ. ನನಗೆ ಜವಾಬ್ದಾರಿ ಕೊಟ್ಟಮೇಲೆ ಸರ್ ನಾನು 4 ಮದುವೆ ಮಾಡ್ಕೊಂಡು, ನಮ್ಮ ತಂಗಿಗೊಂದು ಮದುವೆ, ನನಗೂ ಮದುವೆ, ನಮ್ಮ ತಮ್ಮಿದ್ದರ ಮದುವೆ, ನಮ್ಮ ಒಟ್ಟು ನಮ್ಮ ಸಂಸಾರ 10 ಸಂಸಾರ ಅದ ಸೀಗ. ಹ್ಞೂ. 10 ಜನ ಸಂಸಾರ. ತೋಟ ಹೆಂಗೆ ಮಾಡಿದ್ರಿ ಹೇಳಿ? ತೋಟ ನೋಡಿ, ತೋಟ ತೋಟ ಹೆಂಗೆ ಮಾಡಿದ್ರಿ? ಅಡಕೆ ತೆಂಗು ಸೊಸನ್ ಸಹ ಅದೇ 17-18 ಅಡಿಗ ತೆಂಗು ಸಸಿ ನೆಟ್ಟು ಸಹ. ಸಸಿ ಎಲ್ಲಿ ತಂದಿದ್ದು? ಸಸಿ ನಮ್ಮೂರಲ್ಲೇ ಬಿತ್ತನೆ ಮಾಡ್ತಾರೆ ಸರ್. ಆ ಬಿತ್ತನೆ ತಗೊಂಡು ಸರ್, ಫಲ ಚೆನ್ನಾಗಿದೆ ಸರ್. ಹೌದೇ? ಹಾಂ. ಅಡಿಕೆನೂ ಹಾಗೆ ಆಲೂರ ಪಕ್ಕ ಆಲೂರಲ್ಲಿ ಸರ್, ಒಂದು ಗಿಡಕ್ಕೆ 13 ರೂಪಾಯಿ. ಈಗ ಬರೋ ವರ್ಷಕ್ಕೆ ಒಂಬಳ ಬರುತ್ತೆ ಸರ್. 600 ಗಿಡ ಅದನ್ನು ನೆಟ್ಟಿದ್ದೀನಿ. 40 ತೆಂಗಿನ ಗಿಡ ಇಟ್ಟಿದ್ದೀವಿ. 33 ಗುಟ್ಟೆಗೆ ಸತ್ ಸೊಸಿ ನೆಟ್ಟರು. 40 ಗಿಡ ತೆಂಗಿನ ಗಿಡ, 600 ಗಿಡ ಅಡಕೆ ಗಿಡ ನೆಟ್ಟಿದ್ದೀವಿ. ಇನ್ನು ಬೇಕಾದ್ರೆ ಖಾಲಿ ಪೀಳ್ರಿ ಸರ್. ಬಾಳೆ ಹಾಕೋದು ಕಬ್ಬ ಅದೆಲ್ಲ ನೆಳ್ಳಾಗಲ್ವಲ್ಲ ಸರ್, ನೆಳ್ಳಾಗಲ್ವಲ್ಲ ಇದ್ರಲ್ಲಿ. ಈಗ ಬಾಳೆ ತೆಂಗ್ ನೆಟ್ಟು ಎಷ್ಟು ವರ್ಷ ಆಯಿತು? ತೆಂಗ್ ನೆಟ್ಟಿ ಬಾವಿ ಹತ್ತಾಗದ 1 ವರ್ಷಕ್ಕೆ ನೆಟ್ಟು ಸರ್. ಹೌದು. ಬಾವಿ ತಾಗದ 19 ವರ್ಷ ಆಗಿದೆ. ಹೌದಾ? ಸಸಿ ನೆಟ್ಟು. ಸಸಿ ಎಷ್ಟು ಕೊಟ್ಟೆ ಅಂದರೆ ದುಡ್ಡು ಒಂದೊಂದು ಸಸಿಗೆ? ಏನೇಳಿ? ಸಸಿಗೆ ಕಾಯಿ ತಂದಿದ್ದ, ಸಸಿನೇ ತಂದಿದ್ದ? ಇಲ್ಲ, ಬಿತ್ತನೆ ಕಾಯಿ ಸಸಿ ಪೈರು ಹೇಳ್ತಾರೆ ಸರ್ ನಮ್ಮ ತಾವು. ನಾವು ಅಲ್ಲಿ ಬೇರೆ ಇದಾಗಿರ್ತಾರೆ, ಅವ್ರು ಬಿತ್ತನೆ ಮಾಡಿರ್ತಾರೆ ಸರ್ ದೊಡ್ಡ ಮರದವು, ಅದನ್ನೇ ತೆಗೆದು ಆ ಬಿತ್ತನೆಗೆ ಒಟ್ಟದಿರ್ತಾರೆ ಅವರು. ನಾವೆಲ್ಲ ತೆಗೆದು ನಾವು ಎಲ್ಲೇ ತಗೊಳಕ್ಕಾಗಲ್ಲ. ಆ ಬಿತ್ತನೆ ತೆಗೆದ ಅವರು ಚೆನ್ನಾಗಿ ಬಿತ್ತನೆ ಮಾಡಿರ್ತಾರೆ. ಆ ಬಿತ್ತನೆ ತೆಗೆದು ಒಟ್ಟಿರ್ತಾರೆ ಅವರು. ಅದನ್ನು ತೆಗೆದು ಒಂದು ಪೈರಿಗೆ ಆಗ 25 ರೂಪಾಯಿ ಸರ್. ಹೌದು. ಇವಾಗ 100 ರೂಪಾಯಿ ಸರ್, ಅವಾಗ 25 ರೂಪಾಯಿ. ಆಗ 40 ಗಿಡ ಒಂದೇ ಹೆಸರು ತಗೊಂಡು. ಹೆಂಗೆ ನೆಟ್ರಿ ತೆಂಗ ಸರ್? ಅದು ಪೂರ್ತಿ ಗುಂಡಿ ಮಾಡಿಬಿಟ್ಟು 1.5 ಅಡಿ ನಾಟ್ ತಗೊಬಿಟ್ಟು ಅಡಿಗೆ ಒಂದು ಸ್ವಲ್ಪ ಗೊಬ್ಬರ. ಏನು ಗೊಬ್ಬರ? ದನದ ಗೊಬ್ಬರ ಸರ್. ಒಂದಿಷ್ಟು ಸೂಪರು, ಒಂದಷ್ಟು ಬೇವಿನ ಸೊಪ್ಪು, ಒಂದಿಷ್ಟು ಎಕ್ಕದೆಲ್ಲ ನಾಕಿ ಹಾಕಿರ್ತಲ್ಲ, ಇನ್ನೆಲ್ಲ ಹಾಕ್ಬಿಟ್ಟು ನೆಟ್ಟು ಸರ್. ಗಿಡ ತುಂಬ ಚೆನ್ನಾಗಿ. ಆಮೇಲೆ ನೀರು ಕೊಟ್ಟಮೇಲೆ ಸರ್ ಒಂದು ವರ್ಷ ಗಂಟ ಏನೋ ನಾವೇನೋ ನೋಡ್ಕೊಂಡು ಬಲಗಿಲ್ಲ, ಹಂದಿಗಳ ನೋಡ್ಕೊಂಡು ಸೊಸಿ ಎತ್ಕೊಂಡು. ಇವಾಗ ಏನಾಯ್ತು, ಈಗ ಆ ಬುಡಾಕಿರುತ್ತೆ ಸೊಸಿ. ಒಂದು ಸತಕ್ಕೆ ಸಹ ಕಾಯಿದೆ ಚೆನ್ನಾಗಿ ಬರ್ತದೆ ಸರ್. ಈ ಸರಿ ಒಳ್ಳೆಯ ರೇಟ್ ಸಿಕ್ತು ಸರ್ ಕಾಯಿದ ರೇಟು. 70 ರೂಪಾಯಿ 72 ರೂಪಾಯಿ KG ಸಹ. ಹೌದೇ? 1 KG. ಅಲ್ಲ, ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ ಹೇಳಿ? ಅದೇ ಸರ್, ನಾವೇನು ಸಹ ಈಗ ಬ್ಯಾಸ್ಗೆ ಅಲ್ವ ಸಹ, ಈಗೆಲ್ಲ ಫುಲ್ ಕಟಾವ್ ಮಾಡ್ಬಿಟ್ಟು ಈಗ ಲಾಸ್ಟ್ ತರಿ ಕಾಯಿ ಕಳಿಸ್ಬಿಟ್ಟು ಫುಲ್ ಸುತ್ತ ಗುಂಡಿ ತಗೋಬಿಟ್ಟು ದನನ ಗೊಬ್ಬರ, ಅಡುಗೆ ಉಪ್ಪು ಸಹ, ಅದು ಬಿಟ್ರೆ ಇದು ಬೇವನ ಎಲ್ಲ ಎಕ್ತೆಲ್ಲ ಸಹ ಸುತ್ತ ಇರುತ್ತೆ ಅಲ್ಲಿ ಅಕ್ಕಪಕ್ಕ, ಹತ್ತಲ್ಲಿ ಇಟ್ಬಿಡೋದು ಸರ್, ಮುಚ್ಚಿಬಿಡೋದು ಗುಂಡಿನ. ಪುನಃ ಅದು ಬಿಟ್ಟರೆ ಮಾಮೂಲಿ ಗೊಬ್ಬರ ಗೊಬ್ಬರ ಹಾಕ್ತಾರಲ್ಲ ಸರ್ ಬಾಳೆಗೆ ಹಾಕ್ತೀನಲ್ಲ, ಆ ಬಾಳೆಗೆ ಹಾಕಿದ್ರೆ ಅದು ಸೇರುತ್ತೆ ಸರ್. ಅಷ್ಟೇ ಸರ್, ಏನೂ ಮಾಡಲ್ಲ. ತೆಂಗಿಗೆ ರಾಸಾಯನ ಗೊಬ್ಬರನೂ ಹಾಕ್ತೀರಿ? ಹಾಂ, ರಾಸಾಯನ ಗೊಬ್ಬರನೂ ಹಾಕ್ತೀವಿ ಸರ್. ತೆಂಗು ಒಳಗಡೆ ಅಡಿಕೆನೂ ಇದೆ ಅಲ್ವೇ? ಹಾಂ, ತೆಂಗು ಒಳಗಡೆ ಅಡಿಕೆನೂ ಸರ್. ಅಡಿಕೆಗೆ ಏನು ಕೊಡ್ತೀರಿ? ಅಡಿಕೆಗೆ ಈಗ ಪೈರು ಸಹ ಅದೇ ಈಗ ದಸಿ ಇನ್ನೊಂದು ಇದಾಗಿದೆಲ್ಲ, ಅದಕ್ಕೆ ಮಾಮೂಲಿ ಗೊಬ್ಬರ ಈ ನೆನ್ನೆ ಇದಾಕಿಲ್ಲ ಸರ್. ನಾ ಯೂರಿಯಾ ಪೊಟಾಸು ಕಾಂಪ್ಲೆಕ್ಸು ಇಷ್ಟೇ ಸರ್. ಎಷ್ಟು ಹಾಕ್ತೀರಿ ಒಂದೊಂದು ಗಿಡಕ್ಕೆ ಸರ್? ಒಂದು ಗಿಡಕ್ಕೆ ಒಂದು 100 ಗ್ರಾಮು 150 ಗ್ರಾಮ್ ಹಾಕ್ತೀವಿ. ಒಂದು ಬೊಗ್ಸೆ ಅಷ್ಟೇ, ಒಂದು ವರ್ಷಕ್ಕೆ ಒಂದು ಸರಿ ಸಾಕೋದು, 2-3 ಸರಿ ಹಾಕೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಬ್ಯಾಸ್ಕ ಆಯ್ದು ಸು ಈಗ ಚೆನ್ನಾಗಿ ಕಾಪಾಡ್ಬೇಕು ಸರ್. ನೆಳ್ಳಲ್ಲೇ ಕಾಪಾಡಬೇಕು, ಬಿಸಿಲಿ ಬಂದರೆ ಅದು ಗಿಡನೇ ಓಡ್ಬಿಡುತ್ತೆ. ನೆಳ್ಳಲ್ಲೇ ಬಂದು ಭಾಳ ಒಳಗೆ ಬಂದು ಆಮೇಲೆ ಭಾಳ ರಸನೇ ತಗತ್ತಲ್ಲ ಸರ್. ಅದಕ್ಕೆ ಯಾವಾಗ ತ್ಯಾಮ್ದಾಬಿಸ್ತಾ ಇರ್ಬೇಕು ಸರ್. ಅದಕ್ಕೆ ಅಡಕೆ ಗಿಡಗ ತ್ಯಾಮ್ದಾಮ್ಸನೇ ಇರ್ಬೇಕು, ಬರೀ ನೆಳ್ಳೇ ಇರ್ಬೇಕು ಸರ್. ಸ್ವಲ್ಪ ಇದು ಬರೋ ಗಂಟ ದಸಿ ಒಂಬಳ ಬರ್ತಲ್ಲ ಸರ್, ಅಲ್ಲಿಗಂಟ ನೆಳ್ಳೇ ಇರಬೇಕು, ಆಮೇಲೆ ಅಲ್ಲದ ಇದಾಗ್ಬಿಡುತ್ತೆ ಸಲ್ಲರೆ. ಅದಕ್ಕಾಗಿ ಪಚ್ಚಬಳೆ ಹಾಕಿದ್ದೀನಿ ಸರ್. ಆ ಪಚ್ಚಬಳೆಯಲ್ಲಿ ಅದು ಪಚ್ಚಬಳೆನೂ ಮೇಂಟೈನ್ ಆಯಿತು. ಅದರ ರೈಟ್ ಇಲ್ಲ ಸರ್. ಸರಿ, ಪಚ್ಚಬಳೆ ವಾಸರಿ ಅಲಕ್ಕಿ ಸುಮಾರಿಗೆ ಸಿಕ್ತು, ಅದಕ್ಕೆ ಕಿತ್ತಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದು ತಡಿ ನೆಳ್ಳಾಗಲಿ ಅಂದ್ಬಿಟ್ಟು ಪಚ್ಚಬಳೆ ಹಾಕಿದ್ದೀನಿ. ಆ ಪಚ್ಚಬಳೆ ಸತಿ 5 ರೂಪಾಯಿದೆ ಕೆಳಗಲ್ಲ ಸರ್. ಒಂದು ಬೋರೆ 18 KG, 16 KG, 20 KG ಬರ್ತದೆ ಸರ್. ರೈಟ್ ಇಲ್ಲ, 5 ರೂಪಾಯಿ KG. ಒಂದು ವರ್ಷ ರೇಟ್ ಜನ ಇಲ್ತ ಹೇಳಿದ್ರೆ 40 ರೂಪಾಯಿ ಅಂತಾರೆ ಮೈಸೂರು. ನಮ್ಮ ಮೈಸೂರಲ್ಲಿ ಬೇಡಿ ಸಂತೆ ಮರಳಿ 40 ರೂಪಾಯಿ ತಗೋದ ಸರ್ KG. ಸಂತೆ ಮರಳಿ 40. ನಾವು ಅಂಗಡಿಗೆ ಹೋಗಿ ಕೇಳಿದ್ರೆ ಒಂದು 40-30 ರೂಪಾಯಿ ಹೇಳ್ತಾರೆ. ನಮ್ಮ ತಾವು 5 ರೂಪಾಯಿ ಕಾಯ್ತಿರ್ತಾರೆ. ಏನಾದರೂ ಹೇಳಿ, ಅದರಲ್ಲೆಲ್ಲ ಇಷ್ಟೆಲ್ಲ ರೈಟ್ ಸಿಕ್ಕಿರ ಸರ್ ಈಗ ವಾಸರಿ ಏನ್ರ ನಾವು ಒಂದು ಕೆ ಜಿಗೆ 50 ರೂಪಾಯಿ 48 ರೂಪಾಯಿ 50 ರೂಪಾಯಿ ಒಳ್ಳೆ ರೇಟ್ ಒಂದು 1,800 ಕಟ್ಟಾಕಿ ಸಹ 900,000 ರೂಪಾಯಿ ದುಡ್ಡು ಉಳುತ್ತೆ ಸರ್ ನೋಡಿ ಕಬ್ಬು ಅದೆಲ್ಲ ಇದಾಗಿದೆ ಸರ್ ಈ ಸರಿ ಭಾರಿ ಆಸೆ ಬಿಡುತ್ತೆ ಸರ್ ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಕೊಂಬುವ ಬನ್ನಿರಿ ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ ಇಲಾಖೆ ಯೋಜನೆಗಳ ಸದ್ಬಳಕೆ ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ ಮರೆಯದೆ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು ಹಣ್ಣು ಕೊಂಬುವ ಬನ್ನಿರಿ ಜ್ಯೋತಿ ಅವರೇ ನೀವು ತೋಟದಲ್ಲಿ ಏನೇನ್ ಕೆಲಸ ಮಾಡ್ತೀನಿ ಅಂತಂದ್ರೆ ಕಳೆ ಕೀಳ್ತೀವಿ ಸರ್ ಆಳುಗಳನ್ನ ಒಂದು ಉಪ್ಪು ಹಾಕ್ತೀವಿ ಸರ್ ಹೋಗಿ ಗೊಬ್ಬರ ಹಾಕ್ತೀರಿ ಗೊಬ್ಬರ ಹಾಕ್ತೀವಿ ಆಮೇಲೆ ನಿಮ್ಮ ಮನೆ ಹತ್ರ ಏನಾದ್ರು ತೋಟ ಕೈ ತೋಟ ತರಕಾರಿ ಸೊಪ್ಪು ಎಲ್ಲ ಬೆಳ್ಕೊಳಕ್ ಮಾಡ್ಕೊಂಡಿದ್ದೀರಾ ಇಲ್ಲ ಜಮೀನಲ್ಲಿ ಬೆಳ್ಕೊಂತೀರಾ ಜಮೀನಲ್ಲಿ ಸರ್ ಏನೇನು ಬೆಳಿತೀರಿ ಅದೇ ಟಮಾಟ ಹಣ್ಣು ಮೆಣಸಿ ಗಿಡ ಮೆಣಸೆ ಹಣ್ಣು ಬದನೆಕಾಯಿ ಕೋಸು ಕುಂಬಳಕಾಯಿ ಪಳ್ಳದ ಕಾಯಿ ಇವನ್ನೆಲ್ಲ ಬೆಳ್ಕೊತೀವಿ ಸರ್ ಅದು ಮಾರುಕಟ್ಟೆಗೆ ಮಾರಕ್ಕೆ ಮಾರ್ಕೆಟಾಗ ಮನೆಗೂ ಯೂಸ್ ಮಾಡ್ಕೊತೀವಿ ಸರ್ ಮನೆಗೂ ಮಾಡ್ಕೊತೀರಿ ಮಾರ್ಕೆಟ್ಗೆ ಹಾಕಲ್ಲ ನಾವು ಮನೇಲೇ ಯೂಸ್ ಮಾಡ್ಕೊಳ್ಳೋದು ಕುಂಬಳಕಾಯಿ ಇಂಥವು ಹಾಕತ್ತೀನಿ ಸರ್ ಹೌದಾ ಬರೀ ಮನೇಲಿ ಕುಂಬಳಕಾಯಿ ಸಾರೇ ಮಾಡೋದು ನೀವು ಕುಂಬಳಕಾಯಿ ಸೊಪ್ಪು ಸಿಗ ಸೊಪ್ಪಿನ ಸಾರು ಎಲ್ಲನೂ ಮಾಡ್ತೀನಿ ಸರ್ ಹೌದಾ ತರಕಾರಿಗಳು ನಿಮ್ಮ ಮನೆಗೆ ಬೇಕಾದಷ್ಟು ಮಾತ್ರ ಬೆಳ್ಕೊಳ್ಳೋದ ನೀವು ಹ್ಞೂ ಸರ್ ಎಲ್ಲಿ ಬೆಳಿತೀರಿ ನಮ್ಮ ಜಮೀನಲ್ಲೇ ಸರ್ ಜಮೀನಲ್ಲಿ ಅಂದ್ರೆ ಎಲ್ಲವ ತೋಟದಲ್ಲ ಹೊಲ್ದಲ್ಲ ಹೊಲದಲ್ಲಿ ಸರ್ ಹೊಲ ಅದಕ್ಕೆಲ್ಲ ಗೊಬ್ಬರ ಮತ್ತೊಂದು ಹಾಕ್ತೀರಾ ಅಥವಾ ಮನೆಗೆ ಅಂತ ಹೇಳಿ ಬರೀ ಹಟ್ಟಿ ಗೊಬ್ಬರ ಹಾಕೊಂಡು ಮಾತ್ರ ಬೆಳ್ಕೊಂತೀರಾ ಅಂಗಡಿಯಿಂದ ತರಲ್ಲ ಆ ಗೊಬ್ಬರ ಹಾಕ್ತೀವಿ ಸರ್ ಹೌದು ಎಲ್ಲ ಹಾಕೊಂಡು ಬೆಳಿತೀವಿ ಅಂದ್ರೆ ಮನೆಗೆ ನೀವು ತರಕಾರಿ ಸೊಪ್ಪು ಇದನ್ನೆಲ್ಲ ಕೊಂಡ್ಕೊಳ್ಳೋದಿಲ್ಲ ಕೊಂಡ್ಕೊಳ್ಳೋದಿಲ್ಲ ಸರ್ ಜಮೀನ್ಗೆ ಹೋಯ್ತೀರಾ ತರಕಾರಿ ತಗೊಂಬತ್ತೀರಾ ಮಧ್ಯಾಹ್ನಕ್ಕೆ ಏನ್ ಸಾಂಬಾರ್ ಮಾಡ್ತೀವಿ ಸರ್ ಅಲ್ವೇ ಮುದ್ದೆ ಜಾಸ್ತಿನ ನಿಮ್ಮೂರ್ ಕಡೆ ಮುದ್ದೆ ಜಾಸ್ತಿ ಸರ್ ಜೋಳದ ಮುದ್ದೆನ ರಾಗಿ ಮುದ್ದೆ ರಾಗಿ ಮುದ್ದೆ ಸರ್ ಹೌದಾ ಜೋಳ ಬೆಳೆಯಲ್ವಾ ನೀವು ಜೋಳ ಬೆಳೆಯಲ್ಲ ಸರ್ ಜೋಳ ಇಲ್ಲ ಮತ್ತೆ ದನಗಳನ್ನೆಲ್ಲ ತೋಟಕ್ಕೆ ಕರ್ಕೊಂಡು ಹೋಗೋದು ಹೊಡ್ಕೊಯ್ತೀವಿ ಸರ್ ನೀವೇ ನಾವೇ ಹೊಡ್ಕೊಯ್ತೀವಿ ಸರ್ ಹೌದಾ ಮತ್ತೆ ವಾಪಸ್ ಕರ್ಕೊಂಬರೋದು ಕರ್ಕೊಬರೋದು ನಮ್ಮ ಮನೆಯವ್ರ ಯಾರ ಕರ್ಕೊಬತ್ತಾರ ನಾವ್ಯಾರ ಹೊಡ್ಕೊಬರೋದು ಸರ್ ಟೈಮ್ ಆದ್ರೆ ಬಂದ್ಬಿಡ್ತೀವಿ ಸರ್ ಟೈಮ್ ಇಲ್ದಾರ ಹೊಡ್ಕೊಬತ್ತೀವಿ ಸರ್ ಮನೆಯಲ್ಲಿ ಕೊಟ್ಟಿಗೆ ಇದೆ ಕೊಟ್ಟಿಗೆ ಇದೆ ಸರ್ ಹುಲ್ಲು ಏನೇನು ಬೆಳ್ಕೊಂತೀರಿ ದನಗಳಿಗೆ ಏನೇನು ಆಹಾರ ಕೊಡ್ತೀರಿ ಭತ್ತದ ಹುಲ್ಲು ಕೊಡ್ತೀವಿ ಸರ್ ತೊಂಡೆ ಕೊಡ್ತೀವಿ ಸರ್ ಕಬ್ಬಂದು ಮೇವಿನ ಕಡ್ಡಿ ಹಾಕಂದು ಮೇವಿನ ಕಡ್ಡಿ ತರದು ಹಾಕ್ತಾರೆ ಸರ್ ಏನೇನು ಬೆಳ್ಕೊಂಡಿದ್ರಿ ಮೇವಿನ ಕಡ್ಡಿ ಅಂದ್ರೆ ಸೀಮೆ ಹುಲ್ಲು ಅಂತಾರಲ್ಲ ಅದ ಇಲ್ಲ ಜೋಳದ ಕಡ್ಡಿ ಹಾಕೊಂಡು ಜೋಳದ ಕಡ್ಡಿನೂ ಹಾಕ್ತೀವಿ ಸರ್ ಅದು ಬೆಳ್ಕಂದು ಹಾಕ್ತೀವಿ ಸರ್ ಸೀಮೆ ಹುಲ್ಲು ಅಂತ ಹಾಕ್ತಾರೆ ಸರ್ ಅದನ್ನು ತರ್ಕೊಬತ್ ಕೊಡ್ತಾರೆ ನಾವು ಮನೇಲಿ ಇಡ್ತೀವಿ ಸರ್ ಚೆನ್ನಾಗಿ ನೋಡ್ಕೊಂಡಿದ್ರಿ ದನಗಳನ್ನ ಸರ್ ಏನ್ ಹೆಸರು ಕಟ್ಕೊಂಡಿದ್ರಿ ಗೌರಿ ಅಂತ ಕಟ್ಟೀವಿ ಸರ್ ಹೌದಾ ಒಂದ್ಕೆ ಇನ್ನೊಂದ್ಕೆ ಲಕ್ಷ್ಮಿ ಅಂತ ಗೌರಿ ಲಕ್ಷ್ಮಿ ಅಂದ್ರೆ ತಿರುಗ ನೋಡ್ತಾವ ತಿರುಗ ನೋಡ್ತಾವ ಬಾ ಅಂತಾವ ಸರ್ ಹೌದಾ ಬಹಳ ಪ್ರೀತಿ ಇಟ್ಕೊಂಡಿದಾವ ನಿಮ್ ಮೇಲೆ ಸರ್ ಒದೆಯೋದು ಏನ್ ಮಾಡೋದು ಒದೆದ್ ಏನು ಇಲ್ಲ ಸರ್ ದಂಡಲ್ಲಿ ನಿಂತ್ಕೊಂಡ್ರೆ ಏನು ಮಾತಾಡಲ್ಲ ಹೌದೆ ನೋಡಿ ಹಂಗ್ ಸಾಕಬೇಕು ಕೋಳಿಗಳಿಗೆಲ್ಲ ಏನು ಹೆಸರು ಇಟ್ಕೊಂಡಿಲ್ವಾ ಕೋಳಿಗಳಿಗೆ ಏನು ಹೆಸರು ಇಟ್ಟಿಲ್ಲ ಸರ್ ಮೇಕೆಗಳಿಗೆ ಮೇಕೆಗಳಿಗೂ ಏನು ಇಟ್ಟಿಲ್ಲ ಸರ್ ಹೆಸರು ಹೌದಾ ನಿಮ್ಮೂರಲ್ಲಿ ಸಂಘ ಆ ಥರದ್ದೆಲ್ಲ ಏನಾದ್ರು ಮಾಡ್ಕೊಂಡಿದ್ದೀರವ ಹೆಣ್ಮಕ್ಳು ಸೇರ್ಕೊಂಡು ನಾವು ಮಾಡಿದ್ದೀವಿ ಸರ್ ಮಾಡಿದ್ದೀರಾ ಏನು ನಿಮ್ಮ ಸಂಘದ ಹೆಸರು ಬೀರೇಶ್ವರ ಎಷ್ಟು ಜನ ಇದ್ದೀರಿ ಹೆಣ್ಮಕ್ಳು ಅಲ್ಲಿ 16 ಸೀಟ್ ಇದ್ದೀವಿ ಸರ್ ಎಷ್ಟು ಉಳಿತಾಯ ಮಾಡ್ತೀರಿ 100 ರೂಪಾಯಿ ಸರ್ 100 ರೂಪಾಯಿ ಹಾಂ ಅದು ಯಜಮಾನರಿಗೆ ತವನೇ ಇಸ್ಕೋಬೇಕಾ ಸರ್ ಸರಿ ಉಳಿತಾಯ ಮಾಡಿದ ದುಡ್ಡು ಏನು ಮಾಡ್ತೀರಿ ಯಾರಿಗೆ ಕೊಡ್ತೀರಿ ಮನೆಯವ್ರಿಗೆ ಕೊಡ್ತೀವಿ ಸರ್ ಸಾಲ ತಕ್ಕೊಂಡು ಎಷ್ಟು ಸಾಲ ಸಿಗ್ತದೆ ಒಂದು 20,000 30,000 ಲೋನಿಗೆ ಬರೆಯೋದು ಸರ್ ಸಂಘದಿಂದ ಅಲ್ಲಿ ಬ್ಯಾಂಕಲ್ಲಿ ಕೊಡ್ತಾರೆ ಅದರಲ್ಲಿ ಹಂಚ್ಕೊಳ್ಳೋದು ಎಲ್ಲ 16 ಸೀಟು ಸದಸ್ಯರು ಹಂಚ್ಕೋತೀವಿ ಸರ್ ಅದನ್ನ ತಿಂಗ ತಿಂಗ ಕಟ್ತೀವಿ ಸರ್ ಹೌದಾ ಅದರಲ್ಲಿ ಎಷ್ಟು ಬಿಡುತ್ತೆ 2,500 ಬಿದ್ದರೆ 2,500 ಕಟ್ಟೋದು ಸರ್ ಕಟ್ತೀವಿ ಸರ್ ಆ ಥರ ನೀವು ಮಾಡ್ಕೊಂಡು ನಿಮಗೆ ಬೇಕಾದಾಗ ದುಡ್ಡು ತಗತಿರೋದು ಪ್ರಯೋಜನ ಆಗಿದೆ. ಹ್ಞೂ ಸರ್. ಹೌದಾ, ಎಷ್ಟು ಜನ ಮಕ್ಕಳು ನಿಮಗೆ? ನಮಗಿಬ್ರು ಸರ್. ಏನು ಮಾಡ್ತಾರೆ? ಒಬ್ಬ ಐಟೆ ಓದ್ತಾನೆ ಸರ್, ಒಬ್ಬ ಎಸ್ ಎಲ್ ಸಿ ಸರ್. ಈಗ ಅವ್ರಿಗೆ ಪುಸ್ತಕಕ್ಕೆ, ಸ್ಕೂಲ್ಗೆ ಫೀಸ್ ಕಟ್ಟಕ್ಕೆ ಎಲ್ಲದಕ್ಕೂ ಈ ಥರ ಹಣ ತಗೊಳ್ಳೋದ್ರಿಂದ ಅನುಕೂಲ ಆಯ್ತದೆ. ಅದೇ ಸರ್. ಅಷ್ಟೇ ದಿನವ ಬರೀ ದುಡ್ಡು ಹಾಕ್ತೀರಿ, ದುಡ್ಡು ತಕ್ಕತ್ತೀರಿ, ಇನ್ನೇನಾದ್ರು ಮಾಡಿದ್ದೀರಾ ನಿಮ್ಮ ಸಂಘದ ವತಿಯಿಂದ? ಏನು ಮಾಡಿಲ್ಲ ಸರ್. ಇನ್ನು ಮನೆಗೆ ತಗೊಂಡು ಬೇಕಾದಾಗ ತಗತೀವಿ ಸರ್, 10,000 20,000 ಆ ಥರ ತಗತೀವಿ. ಲೋನ್ದು ಅಂತಂದ್ರೆ 3 ವರ್ಷ ಗಂಟ ಹೇಳ್ತಾರೆ ಅಲ್ಲಿ, ಆ ವಾಯ್ದಿ ತೀರಾ ಗಂಟ ಕಟ್ಟೋದು ಸರ್, ಪುನಃ ಬರೆಯೋದು, ಪುನಃ ತಗೊಳ್ಳೋದು ಸರ್. ಅಲ್ಲವಾ, ಟೂರ್ಗೆ ಹೋಗೋದು ಎಲ್ಲರೂ. ಟೂರ್ಗೆ ಹೋಗಿರೋದು ಎಲ್ಲಿಗೂ ಹೋಗಿಲ್ಲ ಸರ್, ಇವಾಗ ಹೋಗ್ಬೇಕು ಅಂತ ತಿಳ್ಕೊಂಡೀವಿ. ನಂಜಲ್ಗುಡ್ಗೆ ಹೋಗ್ಬೇಕು ಅಂತ ತಿಳ್ಕೊಂಡೀವಿ ಸರ್. ಅಲ್ಲವ, ಎಲ್ಲರೂ ಹೊರಗಡೆ ಹೋಗುತ್ತಾನೆ? ಹೊರಗಡೆ ಹೋಗಕ್ಕಾಗಲ್ಲ ಸರ್, ಮನೇಲಿ ಕೆಲಸ, ಮಕ್ಳಿಗೆ ಮಾಡ್ಬೇಕು. ಒಂದು 2 ದಿವಸ ಬಿಟ್ಟು ಹೋಗೋದಪ್ಪ, ಸಿದ್ದೇಗೌಡರು ನೋಡ್ಕೊಳ್ಳಲ್ಲ? ಇಲ್ಲ ಸರ್, ನೋಡಲ್ಲ. ಬಿಟ್ಟಿರೋದಿಲ್ಲ ನಿಮ್ಮನ್ನ? ಹಂಗೆಲ್ಲ ಇಲ್ಲ ಸರ್. ಸಿದ್ದೇಗೌಡ್ರೆ ಹೇಳಿ ಸರ್. ಬಾಳೆ ಹೆಂಗ್ ಬೆಳಿತೀರಿ ಹೇಳಿ? ಬಾಳೆ ಸಹ ನಾವು 7,000 ಕಟ್ಟಾಕಿದ್ದೀನಿ ಸರ್. ಇಲ್ವಾ, ಈಗ ಏನಾದ್ರು ಫಸ್ಟ್ ಗುಂಡಿ ತೆಗೆದ್ಬಿಡ ಅಲ್ಲ. ನೇಂದ್ರನ್ ಬೆಳೆಯೋದ ಅಥವಾ ಯಾವ್ದು ಬೆಳೆಯೋದು? ನೇಂದ್ರ ಬೆಳೆ ಸಹ. ಈಗ ನೇಂದ್ರ ಈಗ ಕೋಸು ಮಾಮೂಲಿ ಸಾಲ ಹೊಡೆದ್ಬಿಟ್ಟು ಸಹ, ಏರ್ಲಿ ಆರಾಮ ಮಾಡಿಸ್ಬಿಟ್ಟು ಸಾಲ ಹೊಡೆದ್ಬಿಟ್ಟು ಗುಂಡಿ ತೆಗೆದ್ಬಿಟ್ಟು ನೆಟ್ಬಿಡೋದು. ಈಗ ನೆಲದ ಅಷ್ಟೇ ಸರ್, ನೆಟ್ಬಿಡ್ತೀನಿ. ಇನ್ನೇನು ಈಗೇನು ಹಾಕಲ್ಲ ಸರ್ ಅದಕ್ಕೆ. ಇವಾಗೇನು ಹಾಕಲ್ಲ. ಕಂದೆಲ್ಲಿಂದ ತರ್ತೀರಿ? ಕಟ್ಟೆ ನಮ್ಮದೇ ಇದೆ ಸರ್. ನಿಮ್ಮದೇ? ಅಂತೆ, ಬೇರೆ ಕಡೆ ಏನು ತರೋದಿಲ್ಲ? ಬೇರೆ ಕಡೆ ತರಲ್ಲ ಸರ್. ನಮ್ಮದೇ ಬಿತ್ತನೆ ಇರ್ತದೆ ಸರ್. ಒಂದು ಗೆಡ್ಡೆಗೆ ಬೇರೆ ಕಡೆ ಕಡೆ 3 ರೂಪಾಯಿ ಕೊಡ್ಬೇಕು ಸರ್. ನಮ್ಮ ಕಟ್ಟನೆ ನಮಗೆ ಚೆನ್ನಾಗಿ ಇಳುವರಿನ ಬರುತ್ತಲ್ಲ ಸರ್. ಇವಾಗ ನಮ್ಮ ಬೇರೆ ಬೇರೆ ತಗೊಳ್ಳಲ್ಲ, ನಮ್ಮ ಕಟ್ಟನೆ ತಗೊಂಡು ನೆಟ್ಟಿದ್ದೀನಿ ಸರ್. ಇವಾಗ 2,000 ನೆಟ್ಟಿದ್ದೀನಿ, ಅದ್ರೊಳಗೆ ಈಗ ಅದಕ್ಕೆ ಸಾಲ ಹೊಡೆದ್ಬಿಟ್ಟು ಒಂದಕ್ಕೆ ಈರುಳ್ಳಿ ಹಾಕಿದ್ದೀನಿ, ಒಂದು ಜಮೀನಿಗೆ ಇದು ಹಾಕಿದ್ದೀನಿ ಸರ್. ಇದನ್ನ ಕೋಸು, ಕೋಸು ನೆಟ್ಟಿ ಪಚ್ಚಿನ ಈಗ ಇವಾಗಲೂ ಆಳುಗಳು ಬಂದರು ಸರ್. ಕೋಸು ಸರ್, ಬಾಳೆ ಒಳಗಡೆ? ಬಾಳೆ ಒಳಗಡೆ ಪುನಃ ಸಾಲ ಹೊಡೆದ್ಬಿಡು ಸರ್. ಅದು ಕೋಸು ನೆಟ್ಟಿದ್ದೀನಿ ಸರ್. ಅದು ಈಗ ಅದೇ 80 ಚಿನ್ನ ಕಲತಿರುತ್ತೆ ಸರ್. ಈರುಳ್ಳಿನೂ ಬರ್ತದೆ ಸರ್. ಅದು ಇನ್ನೊಂದು ಜಮೀನಲ್ಲಿ ಒಂದು ಜಮೀನ್ಗೆ ಕೋಸ್ ಹಾಕಿದ್ದೀನಿ, ಒಂದು ಜಮೀನ್ಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಅಂದ್ರೆ ಯಾವುದು? ರಾಜೀರುಳ್ಳಿ? ಸಣ್ಣೀರುಳ್ಳಿ ಸರ್. ತಟ್ನಾಮಿಸ್ ಅಂತೇಳಿ ತಂದು ಸರ್. ಆಯ್ತು, ಒಂದು ಕ್ವಿಂಟಲ್ಗೆ 3,400 ರೂಪಾಯಿ ಸರ್. ಆಯ್ತು. ಕೋಸು ನರ್ಸರಿನಲ್ಲಿ ಸಸಿ ತಗೊಂಡು? ನರ್ಸರಿಲ್ ಸರ್. 60 ಪೈಸೆ ಒಂದು ಗಿಡ, 15,000 ನೆಟ್ಟಿದ್ದೀನಿ ಸರ್. 30 ಕ್ವಿಂಟೆಗೆ ಪರವಾಗಿಲ್ಲ. 1 ಎಕರೆಗೆ ಈರುಳ್ಳಿ ನೆಟ್ಟಿದ್ದೀನಿ 3 ಕ್ವಿಂಟಲ್ ಸರ್. ಅದೆಲ್ಲ ನಾಟಿ ಮಾಡಿದ್ದೀವಿ ಸರ್. ನಾಟಿ ಮಾಡಿ ಶುದ್ಧ ಪೈರು ಬಂದಿದೆ. ಆಯ್ತು. ಬಾಳೆನ ಹೆಂಗ್ ನೋಡ್ಕೊಂತೀರಿ? ಬಾಳೆ ನೆಟ್ಟದ ಬಾಳೆ ಒಳಗೆ ಏನ್ ಗೊಬ್ಬರ ಹಾಕ್ತೀರಿ ಬಾಳೆಗೆ? ಬಾಳೆಗೆ ಎಲ್ಲ ಕಟಾವಿತ್ತಲ್ಲ ಸಹ, ಈಗೇನ್ ಬೇಕಿಲ್ಲ. ಒಂದು ವರ್ತಿಂಗ ತುಂಬಿದ್ರೆ ಸಹ ಗೊಬ್ಬರ ಹಾಕ್ಬೇಕಾದ್ರು. ಡಿ ಎ ಪಿ, ಯೂರಿಯಾ, ಪೊಟಾಸು, ಕಾಂಪ್ಲೆಕ್ಸು ಸಹ ಸೂಪರು. ಈಗ ಸಹ ಪುನಃ ಆಮ್ಯಾಕೆ ಏನಂತೇಳಿ ಬೆಡ್ ಉಳಿಸ್ಬಿಟ್ಟು ಬೆಡ್ ಕಟ್ತೀವಿ ಸರ್. ಟ್ಯಾಕ್ಟರ್ ಟಿಲ್ಲರ್ ನಮ್ಮ ತೆಗೆದ ಸರ್. ಆ ಟಿಲ್ಲರ್ಲಿ ಯಾಕೆ ಕಟ್ಟಾಗ ದನನ ಗೊಬ್ಬರ ಹಾಕ್ಬಿಟ್ಟು ಒಂದೊಂದು ಮಕ್ಕಳಿಗೆ ಒಂದೊಂದು ಗಡಿಗೆ ಆಗಾಗ ಗೊಬ್ಬರ ಹಾಕ್ಬಿಟ್ಟು ಬೆಡ್ ಕಟ್ಬಿಡ್ತೀವಿ. ಪುನಃ ಇನ್ನು 30 ಬರೋ ಗಂಟ ಔಷಧಿ ಮಿಸ್ತಿ ನೋಡ್ಕೊದು, ವಾಟೆಳ ಅದೇನು ಔಷಧಿ ಹೋಗ್ಬಿಟ್ಟು ಆಮೇಲೆ ಗೊಬ್ಬರ ಹಾಕತ್ತೀವಿ ಸರ್. ಪುನಃ ಮಾಮೂಲಿ ಗೊಬ್ಬರ ಸರ್, ಸಲ್ಪೇಟು, ಪೊಟಾಸು, ಯೂರಿಯಾ, ಕಾಂಪ್ಲೆಕ್ಸು, ಎಲ್ಲ ಥರದ ಗೊಬ್ಬರನೂ ಹಾಕ್ಬೇಕು ಸರ್. ಲೆಕ್ಕಾಚಾರ ಏನಿಲ್ವೇ ಅದಕ್ಕೆ ಎಷ್ಟು ಹಾಕ್ಬೇಕು ಏನು? ಇಲ್ಲ, ನಾವು ಇಷ್ಟು ಗಿಡಕ್ಕೆ ಇಷ್ಟು ಅಂತ ಇರುತ್ತಲ್ಲ ಸರ್. 1.5 ಕೆಜಿ ಬೀಳುತ್ತೆ, ಆ ಥರ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸರ್. ತೂಕ ಮಾಡಾಕಲ್ಲ ಸರ್. ಇಷ್ಟು ಮುಟ್ಟೆ ಅಂದ್ಬಿಟ್ಟು ಇಷ್ಟು ಗಿಡ ಅಂತ ಇರುತ್ತೆ, ಅಷ್ಟು ಲೆಕ್ಕಕ್ಕಂದು ಮುಟ್ಟ ತಂದ್ಬಿಡ್ತೀವಿ ಸರ್. ಅದನ್ನೀಗ ಒಂದು ಡಬ್ಬಿ ಅಳತಿ ಮಾಡ್ಬಿಟ್ಟು ಒಂದು ಸರಿ ತೂಕ ಮಾಡ್ಬಿಟ್ಟು 200 ಗ್ರಾಮ್ ಅಂತ ಬಿದ್ದರೆ ಒಂದು ಡಬ್ಬಿ ಅಳತಿ ಮಾಡ್ಬಿಟ್ಟು ಆ ಡಬ್ಬಿ ಸಮಕ್ಕೆ ಕೂದಾಕ್ಬಿಡೋದು ಸರ್. ಔಷಧಿ ತತ್ತಿವಲ್ಲ ಸರ್, ಆ ಡಬ್ಬಿಗೆ ಹಾಕ್ಬಿಡೋದು ಸುತ್ತ ಹಾಕೋದು ಸರ್. ಫಸ್ಟ್ 2 ಸರಿ ಏಳ್ತಾ ಹೋಗ್ತೀವಿ, ಪುನಃ ಆಮೇಲೆ 3ನೇ ಸರಿ ಬೆಡ್ ಕಟ್ ಆಯ್ತದಲ್ಲ ಆವಾಗ 3 ಸುತ್ತ ಹಾಕ್ತೀನಿ ಸರ್. ನಿಮ್ಮದೇ ಲೆಕ್ಕಾಚಾರ? ಹಾಂ ಸರ್. ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು? ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ ಸರ್. ಇಲ್ಲಿ ಅರ್ಧಳಿ ಪಾರಮಲ್ಲಿ ಮಾಡಿಸಿದ್ದೀನಿ ಸರ್. ಮತ್ತು ಮಾಡಿಸಿದ್ಮೇಲೆ ಅವ್ರು ಹೇಳ್ತಾರಲ್ಲ ಇಷ್ಟಿಷ್ಟು ಹಾಕಿ ಅಂತ. ಅವ್ರು ಅವ್ರೇನು ಪೊಟಾಸ್ ಸಂಸ್ಥೆನೇ, ಪೊಟಾಸ್ನೇ ಹಾಕ್ಬಿಡಿ, ಪೊಟಾಸ್ ಸಂಸ್ಥೆ ಚೆನ್ನಾಗದ ಅಂತಾರೆ. ಪೊಟಾಸ್ ಜಾಸ್ತಿನೇ ಹಾಕಲ್ಲ, ಯಾಕಂದ್ರೆ ಕಾಯಿ ಸ್ವಲ್ಪ ಕಾಯಿ ಬಂದಾಗ ಮಾತ್ರ ಪೊಟಾಸ್ ಹಾಕ್ಬೇಕಾಗಿರ್ಬೇಕಾದ್ರೆ ಸ್ವಲ್ಪ ಕಾಯಿ ಗಟ್ಟಿ ಬರಲಿ ಅಂತ ಸರ್. ಪೊಟಾಸ್ ಸಂಸ್ಥೆ ಚೆನ್ನಾಗದ ನಮ್ಮ ಜೀವನದಲ್ಲಿ. ಒಂದರಲ್ಲಿ ಯೂರಿಯಾ ಅಂಶ, ಯೂರಿಯಾನ ತಗೊಳ್ಳೋದೇ ಇಲ್ಲ ಸರ್. ಯೂರಿಯಾ ತಕ್ಕರೆ ಎಲ್ಲ ಬೆಳೆ ಚಿಗರ್ನಾಗಬಿಡುತ್ತೆ, ಯೂರಿಯಾ ಹಾಕೋದೇ ಇಲ್ಲ ಅಲ್ಗ. ಅವ್ರು ಹೇಳಿದಾರೆ, ಅವ್ರು ಎಲ್ಲನೂ 3 ಜಮೀನು 3 ಥರ ಹೇಳಿದ್ದಾರೆ ಸರ್. ಅದಾದ ಅಲ್ಲಿ ಹಾಕೋದೇ ಇಲ್ಲ. ಅಂದರೆ ಮಣ್ಣು ಪರೀಕ್ಷೆ ಅರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ನಮ್ಮೂರಾಗೆ ಬಂದು ಇದನ್ನೇ ಮಾಡಿದ್ದೆ ಸರ್. ಅರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಹುಡುಗರು ನಮ್ಮೂರಲ್ಲೇ ಬಂದು ಇದ ಒಂದು 20 ಚಿನ್ನ ಇದಾಕಿದ್ರು ಸರ್. ನಿಮ್ಮೂರಲ್ಲಿ ಉಳ್ಕೊಂಡಿದ್ರು? ಹ್ಞೂ, ಊರಲ್ಲಿ ಬಂದು ಇದು ಮಾಡಿಸಿದ್ರು ಸರ್. ಆಯ್ತು ಆಯ್ತು, ಸಂತೋಷ. ಹ್ಞೂ, ಆಯಿತು. ನಮ್ಮೂರು ಕೋಟವಳಿಗೂ 20 ಹುಡುಗರು, ನಮ್ಮೂರು 20 ಹುಡುಗರು ಬಂದು ಒಂದು ಇದೆಲ್ಲ ಇದಾಯಿತು ಸರ್. ಅಲ್ಲ ಗೌಡ್ರೆ, ಈಗ ನೇಂದ್ರನ್ ಒಂದೇನ ಬೆಳೆಯೋದು? ಬಿಳಿ ಪುಟ್ಬಾಳೆ ಅಂತಾರಲ್ಲ, ಏಲಕ್ಕಿ ಸರ್. ಏಲಕ್ಕಿ ಸ್ವಲ್ಪ ಹಾಕ್ತಿ, 600 ಕಟ್ಟ, ಒಂದು 20 ಗುಂಟೆ ಹಾಕ್ತೀನಿ ಸರ್ ಅಷ್ಟೇ. ಅದ ಅದು ಯಾಕಂದ್ರೆ ಮಾರೇಟ್ ಸರ್ ಜಾಸ್ತಿ. ಅಲ್ಲ, ನೀವು ಯಾವಾಗ ಬಾಳೆ ಬೆಳೆದ್ರು? ಬಾಳೆ ಒಳಗಡೆ ಈರುಳ್ಳಿ, ಆಮೇಲೆ ಕೋಸು, ತಪ್ಪರ ಮೆಣಸಿ, ಅದರ ಇದು ಕೊತ್ತಂಬರಿನಾರು ಇಡ್ತೀನಿ ಸರ್ ಒಳಕಡೆ. ಹೌದು ಬೆಳಗ್ಗೆ ಒಂದು ತಿಂಗಳಿಗೆ ಒಂದು ವಾರ ತಿಂಗಳು ಮೂರು ತಿಂಗಳು ತಿರುತ್ತಲ್ಲ ಸರ್, ಮೂರು ತಿಂಗಳು ಬರೋ ಅಂತ ಫಸಲಿಗೆ ಹಾಕತೀವಿ ಸರ್. ಏನ್ ಅನುಕೂಲ ಆತರ ಬೆಳೆದ್ರೆ ಏನ್ ಅನುಕೂಲ ಅದು ಯಾಕಂದ್ರೆ ಈಗ ಜಮೀನ್ ಖಾಲಿ ಇರುತ್ತಲ್ಲ ಸಾ, ಹಾಗೆ ಈಗ ಈಗ ಸಣ್ಣ ಬೇರು ಮೂರ್ತಿ ಗಂಟೆ ಬೇರು ಬರಲ್ಲ ಸರ್ ಜಾಸ್ತಿ, ಅಷ್ಟು ಗಂಟೆ ಫಸಲು ಬಂದ್ಬಿಡುತ್ತೆ ಸಾ. ಆ ಫಸಲು ಬಂದಾಗಿರುತ್ತೆ ನಮ್ಗೆ ಪ್ರಾಫಿಟ್ ಆಗುತ್ತ, ಜಮೀನು ವ್ಯವಸಾಯ ಮಾಡೋದಾಗತ್ತ. ಹೌದು ಸರಿ ಸರ್, ಅಷ್ಟೇ ಸಾ. ಬೇರೆ ಇನ್ನೇನೇನು ಹಣ್ಣಿನ ಬೆಳೆ ಹಾಕೊಂಡಿದ್ದೀರಿ ನೀನು? ಆಮೇಲೆ ಏನಾಗಲ್ಲ ಸಹ, ಮೂರು ತಿಂಗಳು ತುಂಬಿದ ಮೇಲೆ ಏನು ಮಾಡೋಕ್ಕಾಗಲ್ಲ. ಬಾಳೆದಲ್ಲ ನಿಮ್ಮ ಜಮೀನಲ್ಲಿ ಬೇರೆ ಹಣ್ಣಿನ ಬೆಳೆಗಳು ಏನೇನು ಬೆಳೆದಿವೆ? ಹಣ್ಣಿನ ಮರ ಅಂದ್ರೆ ಅದೇ ಸರ್, ಒಂದು ಏಳು ಮಾವಿನ ಮರ ಐತೆ, ಎರಡು ಮಾವಿನ ಮರ, ಎರಡು ಮಾವಿನ ಮರ, ಒಂದು ಹಲಸಿನ ಮರ ಐತೆ, ಇಂಬಿ ಗಿಡ ಐತೆ, ಒಂದು ಗಂಧದ ಗಿಡ ಐತೆ, ನಾಲ್ಕು ತೇಗದ ಮರ ಐತೆ, ಎರಡು ಕೈ ಬೇವನ ಐತೆ, ಎರಡು ಹಂಗ ಗಿಡನೂ ಐತೆ. ಅಲ್ಲೇ ಬತ್ತ ಅಡಕೆ ಗಿಡ, ಅಡಕೆ ಗಿಡ ಬಿಡಿ ಒಂದು ಪ್ಲಾಟ್ ಆಯಿತು. ಇಷ್ಟು ಪದಾರ್ಥ ನಮ್ಮ ಜಮೀನಲ್ಲಿ ಐತೆ ಸರ್. ಈಗ ಬೇವಿನ ಸೊಪ್ಪು ಹಾಕ್ತೀನಿ, ಮಾಮೂಲಿ ಕಬ್ಬು, ಕಬ್ಬು ಸಪ್ರೇಟ್ ಹಾಕತ್ತೀವಿ ಸರ್. ಬೇರೆ ಕಬ್ಬು ಹಾಕಿದ್ರೆ ಮೂರು ಬೆಳೆ ನಾಲ್ಕು ಬೆಳೆ ಕಬ್ಬು ತಯಾರಿಲ್ಲ, ಅದೊಂದು ಎರಡು ಎಕರೆ ಕಬ್ಬು ಐತೆ, ಸಪ್ರೇಟ್ ಕಬ್ಬು ಹಾಕತ್ತೀವಿ. ಅದಕ್ಕೇನ ಬುಡಿ ಮಾಮೂಲಿ ಏರ್ ಆರಂಭ ಮಾಡಿಸೋದು ಅಷ್ಟೇ ಸರ್. ನಿಮ್ಮ ಜಮೀನಲ್ಲಿ ಬಾಳೆ ಬೆಳೆಯೋದು ನೋಡ್ಕೊಂಡಿದ್ದೀರಾ ಜ್ಯೋತಿ ಅವರೇ? ನೋಡಿ ಮಿಸ್ಟರ್, ಹೆಂಗ್ ಬೆಳೀತಾರೆ ಬಾಳೆನ ನಿಮಗೆ ಗೊತ್ತಿರೋ ಹಂಗೆ ಹೇಳಿ. ಗೊನೆ ಹೆಂಗ್ ಬರುತ್ತೆ, ಚೆನ್ನಾಗಿ ಬರ್ತದ, ಚೆನ್ನಾಗಿ ರುಚಿ ಇರುತ್ತ, ರುಚಿಯಾಗಿರುತ್ತ ಸರ್? ಬಾಳೆ ಕಾಯಿನಲ್ಲಿ ಏನೇನು ಅಡುಗೆ ಮಾಡ್ತೀರಿ? ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡ್ತಾವಿ, ಆಮೇಲೆ ಹುಳಿ ಮಾಡ್ತಾರೆ, ಬಾಳೆಕಾಯಿ ಬಜ್ಜಿ, ಬೋಂಡಾ ಗಿಡ, ಬೋಂಡಾ ಬಜ್ಜಿನೂ ಮಾಡ್ತೀವಿ ಸರ್. ನಾನೇ ನೆನಪಿಸ್ಬೇಕಲ್ಲ ನಿಮ್ಗೆ, ಚಳಿಗಾಲದಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವೇ. ಬಜ್ಜಿ ಮಾಡ್ತೀವಿ, ಚಿಪ್ಸ್ ಮಾಡ್ತೀವಿ. ಈಗ ಬಾಳೆ ಒಳಗಡೆ ಕೋಸು, ಈರುಳ್ಳಿ, ಬೇರೆ ತರಕಾರಿ ಎಲ್ಲ ಬೆಳೀತಾರಲ್ಲ, ಅದು ಬಾಳೆ ಜೊತೆ ದಿಂಡಿನಲ್ಲಿ ಬೆಳ್ಕೊಂಡಿರ್ತಾರ? ಹ್ಞೂ ಸರ್, ಬಾಳೆ ಜೊತೆನೇ ಇರುತ್ತೆ. ಮೂರು ತಿಂಗಳು ಫಸಲು ಸರ್ ಅದು, ಬಾಳ ಮಂದಿಗೆ ಇರೋದು ಅನುಕೂಲ ಆಗಿದೆ. ಅನುಕೂಲ ಮನೇಲಿ ಅಡುಗೆಗೂ ಸಿಗ್ತದೆ, ಆಮೇಲೆ ಮಾರಕ್ಕೂ ಆಯ್ತದೆ, ಮಾರಾಟಕ್ಕೂ ಆಯ್ತು ಸರ್. ಇನ್ನು ಬಳ್ಳಿ ತರಕಾರಿ ಎಲ್ಲ ಬೆಳೀತಾರೆ ಅಂದ್ರಲ್ಲ ನೀವು, ಕುಂಬಳಕಾಯಿ ಅವೆಲ್ಲ ಎಲ್ಲಿ ಬೆಳಿದಿರಿ? ತೇವ್ರ ಹತ್ರ ಸರ್, ತೇವ್ರ ಇರ್ತಲ್ಲ ಅಲ್ಲಿಗೆ ಹಾಕ್ಬಿಟ್ರೆ ಹಬ್ಕಂದು ಅದರಲ್ಲಿ ಬೆಳ್ಕಂದು ನಾವು ಕಿತ್ಕೊಂಡು ಅಡುಗೆ ಉಪಯೋಗಿಸ್ಕೋತೀವಿ. ಪಕ್ಕ ಅಕ್ಕಪಕ್ಕದವ್ರಿಗೂ ಕೊಡ್ತೀವಿ ಸರ್. ಅಂದ್ರೆ ಅವ್ರು ನಿಮ್ಗೆ ಏನಾದ್ರು ಕೊಡ್ತಾರೆ? ಅವರು ಕೊಡ್ತಾರೆ, ನಾವು ಕೊಡ್ತೀವಿ. ನೀವು ಅವ್ರಿಗೆ ಕೊಡ್ತೀರಿ? ತೊಗರಿ ಬೆಳಿತೀವಿ. ಆಮೇಲೆ ಕಾಳು ಏನೇನು ಬೆಳ್ಕೊಂತೀರಿ? ಹೆಸರು ಕಾಳು, ಉದ್ದಿನ ಕಾಳು, ಅಲಸಂದೆ ಕಾಳು? ಅಲಸಂದೆ ಕಾಳನ್ನು ಬೆಳಿತೀವಿ ಸರ್, ತೊಗರಿ ಬೆಳಿತೀವಿ, ಅವರ ಬೆಳಿತೀವಿ, ಹಸಿರು ಕಾಳು ಬೆಳಿತೀವಿ, ಕಡಲೆಕಾಳು ಬೆಳಿತೀನಿ, ಕಡಲೆಕಾಳನ್ನು ಬೆಳಿತೀವಿ ಸರ್. ಹೌದಾ? ಎಲ್ಲಾ ತರ ಕಾಳುಗಳನ್ನು ಬೆಳ್ಕೋತೀವಿ ಸರ್. ಮನೆಗೆ ಬೇಕಾದಷ್ಟು ಬೆಳ್ಕೊಂತೀರಿ? ಇಲ್ಲ ಸರ್, ಮಾರಾಟಕ್ಕೂ ಮಾರ್ತೀವಿ ಸರ್. ಮನಗಷ್ಟು ಮಡಿ ಕಳೋದು, ಮಾರಾಟಕ್ಕೂ ಬೆಳೆಯೋದು ಸರ್. ಹೇಗನ್ಸುತ್ತೆ ವ್ಯವಸಾಯ? ಚೆನ್ನಾಗನ್ಸುತ್ತೆ ಸರ್. ಯಜಮಾನ್ರು ತುಂಬಾ ಲಾಸ್ ಆಯ್ತು ಅಂತ ಅವ್ರೆ? ಒಂದೊಂದ್ ಸತಿ ಲಾಸ್ ಆಯ್ತಾ, ಒಂದೊಂದ್ ಸತಿ ಲಾಭ ಆಯ್ತಾ ಸರ್. ಈಗ ಲಾಸ್ ಆದಾಗ ಬೇಜಾರಾಗಲ್ವಾ? ಬೇಜಾರಾಯ್ತಾ ಸರ್, ಇನ್ನೇನ್ ಮಾಡೋದು, ಬೇಜಾರಾಯ್ತು. ಲಾಭ ಬಂದಾಗ ಖುಷಿ ಆಯ್ತಾ? ಈಗ ಏನ್ ಮಾಡ್ಬೇಕು ಹಂಗಾರೆ? ಎಲ್ಲಾವಾಗ್ಲೂ ಲಾಭನೇ ಬರ್ಬೇಕು ವ್ಯವಸಾಯದಲ್ಲಿ ಅಂದ್ರೆ. ಚೆನ್ನಾಗಿ ಬೆಳಿಬೇಕು, ಮಾಡ್ಬೇಕು, ರಾಸಾಯನಿಕ ಗೊಬ್ಬರಗಳು ಹಾಕ್ಬೇಕು, ಹಟ್ಟಿ ಗೊಬ್ಬರ ಹಾಕ್ಬೇಕು. ಹಟ್ಟಿ ಗೊಬ್ಬರನು ಊಡ್ತಾರ ಸರ್, ಹಾಕ್ತಾರೆ, ಹಟ್ಟಿ ಗೊಬ್ಬರನು ಹಾಕ್ತಾರೆ. ನಿಗಾ ನೋಡ್ಬೇಕು. ಈಗ ದುಡ್ಡು ಬರುತ್ತಲ್ಲ ಆದಾಯ, ಆ ಟೈಮಲ್ಲಿ ಅದನ್ನ ಉಳಿತಾಯ ಮಾಡಿ ಇಟ್ಕೊಂಡ್ರೆ ನಷ್ಟ ಆದಾಗ ಅದನ್ನ ಬಳಕೆ ಮಾಡ್ಕೋಬಹುದು ಅಂತ ಅನ್ಸಲ್ವಾ? ಅನ್ಸುತ್ತ ಸರ್, ಅದ್ ನಮ್ಮ ಮನೆಯವ್ರದೇ ಸರ್, ಉಳಿತಾಯ ಲಾಭ ಅದೆಲ್ಲ ಅವ್ರದ್ದು ಸೇರಿದ್ದು ಸರ್. ಅಲ್ಲ, ನೀವು ದುಡ್ಡು ಉಳಿತಾಯ ಮಾಡ್ತಿರಲ್ಲಮ್ಮ, ಈಗ ನೀವು ನಿರೀಕ್ಷೆ ಮಾಡಿರಲ್ಲ, ಆದಾಯ ಬಂತು, ಅದರಲ್ಲಿ ಹೊಸಿ ಉಳಿತಾಯ ಮಾಡ್ಕೊಂಡ್ರೆ ಮುಂದೆ ಕಷ್ಟ ಕಾಲಕ್ಕೆ ಆಗಲ್ವೇ ನಿಮಗೆ? ಆಯ್ತು ಸರ್. ಅಲ್ಲ, ನಿಮಗೆ ಹಂಗೆ ಅನ್ಸಲ್ವಾ ಅಂತ ಕೇಳ್ತಿದ್ದೀನಿ. ಅನ್ಸುತ್ತ ಸರ್. ಈಗ ಯಾವೆಲ್ಲ ನಷ್ಟ ಆಯಿತು ಅವಾಗ ಅಲ್ಲಿ ಮಡಗಿದೀವಲ್ಲ ದುಡ್ಡು, ಅದನ್ನ ಇಲ್ಲಿ ಬಳಸ್ಕೋಬೋದಲ್ಲ ಅಂತ ಅನ್ಬೋದಲ್ಲ? ಅದೇ ಸರ್. ಈಗ ನೀವೇ ನೋಡವ, ಇಪ್ಪತ್ತಿಪ್ಪತ್ತು ನೂರು ರೂಪಾಯಿ ಉಳಿಸ್ತೀರಿ ಎಲ್ಲಿ ಸಂಘದಲ್ಲಿ, ನಿಮ್ ಕಷ್ಟ ಕಾಲದಲ್ಲಿ ದುಡ್ಡು ತಗೊಳ್ಳೋದಿಲ್ವಾ? ತಗತೀವಿ ಸರ್ ಅದ್ರಲ್ಲಿ. ಸಿದ್ದೇಗೌಡರಿಗೆ ತೆಗೆದು ಕೊಡ್ತೀವಿ ಅಲ್ಲ ಸರ್, ಅವ್ರಿಗೆ ದುಡ್ಡು ಬಂದಾಗ ಹೊಸಿ ಕೊಡಿ ನನ್ಗೆ ಅಂತ ಕೇಳಿ ಅಂತ ಹೇಳ್ತಿದ್ದೀನಿ. ಅದು ಕೊಡಲ್ಲ ಸರ್ ಅವರು, ನಿಮ್ ಗೆತ್ತಿಕೆ ಅಂತಾರ ಸರ್. ಮತ್ತೆ ನೀವು ಹೇಳಿ, ನಿಮ್ಗೆ ಯಾಕೆ ದುಡ್ಡು ನಾನು ಕೊಡಕ್ಕಿಲ್ಲ ಅಂತ? ಅವ್ರು ಕೊಟ್ಟದ್ನೇ ಸರ್ ನಾವು ಕಟ್ಟೋದು. ಮತ್ತೆ ಕೊಡ್ತಾರಲ್ಲ, ಜಾಸ್ತಿ ಕೊಡಿ, ಇನ್ನೆರಡು ಸಂಘಕ್ಕೆ ಸೇರ್ಕೋತೀನಿ, ಜಾಸ್ತಿ ಉಳಿತಾಯ ಮಾಡ್ತೀನಿ ಅಂತ ಹೇಳಿ ಜ್ಯೋತಿ ಅವರೇ. ಸರಿ ಸರ್, ಹೇಳ್ತೀನಿ ಸರ್. ಮತ್ತೆ ಸಿನಿಮಾ ಗಿನಿಮಾ ಕರ್ಕೊ ಹೋಗ್ತಾರ ಸಿದ್ದೇಗೌಡರು? ಎಲ್ಲಿಗೂ ಕರ್ಕೊ ಹೋಗಲ್ಲ ಸರ್, ದೇವಸ್ಥಾನ ಅಷ್ಟೇ, ಬಿಟ್ರೆ ಜಮೀನು, ಜಮೀನು ಬಿಟ್ರೆ ದೇವಸ್ಥಾನ, ಸಿನಿಮಾ ಗಿನಿಮಾ ಕರ್ಕೊ ಹೋಗಲ್ಲ ಸರ್. ನಿಮ್ಗೆ ಇಷ್ಟ ಇಲ್ವಾ ಸಿನಿಮಾ ನೋಡ್ಬೇಕು ಅಂತ? ನಮ್ಗೇನು ಇಷ್ಟ ಇಲ್ಲ ಸರ್. ಯಾವಾಗ ನೀವು ಕಡೆಯ ಸಿನಿಮಾ ನೋಡಿದ್ದು? ಯಾವಾಗ ಅಂತಂದ್ರೆ ನಮ್ಮ ಮದುವಾದಾಗ ಸರ್, 2007. ಅಯ್ಯೋ ಅಯ್ಯೋ, ಯಾವ ಸಿನಿಮಾ ಕರ್ಕೊ ಹೋಗಿದ್ರು? ಯುಗಾದಿ. ಯಾಕ್ರಿ ಸಿದ್ದಾಗೌಡ್ರೆ ಸಿನಿಮಾಕ್ಕೆ ಕರ್ಕೊ ಹೋಗೋದಿಲ್ವಂತ ಅವ್ರನ್ನ? ನೀವು ನೋಡೋದಿಲ್ವೇ ಸಿನಿಮಾ? ಸಿನಿಮಾ ನೋಡೋದಿಲ್ವೇ ನೀವು? ಸಿನಿಮಾ ಹೋಗಲ್ಲ ಸರ್, ಸಿನಿಮಾಗೆ ಹೋಗೋದಿಲ್ಲ. ಅದಕ್ಕೆ ಸಿನಿಮಾ ಕೆಲಸಕ್ಕೆ ಹೋಗಲ್ಲ ಸರ್. ನಾವು ಟಿವಿನೇ ನೋಡಕ್ ಹೋಗಲ್ಲ ಸರ್ ಜಾಸ್ತಿ. ಹೌದಾ? ಮನೇಲಿ ಟಿವಿ ನೋಡಕ್ ಪುಡ್ಸೋತೇನೆ ಇಲ್ಲ. ನಾವು ಬೆಳಗ್ಗೆ ಎದ್ದು ಬಂದು ಹೋದ್ರೆ ಸಾಯಂಕಾಲ ಆಯ್ತ ಬರೋದು ಒಂದು ಜಮೀನಿಗೆ ಹೋಗೋದು. ಎಲ್ಲಿಗಾರು ಹೋದ್ರೆ ಬರೋದು ಲೇಟ್ ಆಯ್ತ. ಸಾಯಂಕಾಲ ಆಯ್ತ ಸರ್ ಹೊಡ್ಲಿ. ಸಾಯಂಕಾಲದಿಂದ ದನಕರ ನೋಡ್ಕೊಂಡು ಪುನಃ ವಾಲ್ಕೊಂಡು ಟ್ರಿಪ್ ಹೋಗಿದ್ವು. ಸಾಯಂಕಾಲ ಒಂದು ಟ್ರಿಪ್ ವಾಲ್ಕ್ ಹೋಗ್ಬೇಕು. ಹಂದಿ ಕೊಟ್ಲ ಸಾ, ಹಂದಿ ಕೊಟ್ಲ ಅದಕ್ಕೊಂದು ಟ್ರಿಪ್ ಹೋಗಿ, ಯಾಕಂದ್ರೆ ಆಮೇಲೆ ಇರ್ಲಿ ಅಂದ್ಬಿಟ್ಟು ಹೋಗಿದ್ ಬರ್ಬೇಕು ಸರ್ ಒಂದು ಟೈಮು. ಈಗ ಮೊದಲು ಅಲ್ಲೇ ಹೋಗಿ ಮಲಿಕತ್ತಿ ಸಾ, ಜಮೀನ್ಗಳಿಗೆ ಯಾವಾಗೂ ಯಾರು ಹೋಯ್ತಾ ಇಲ್ಲ. ಪುನಃ 9 ಗಂಟೆನಾಗ ಒಂದ್ಸರಿ ಹೋಗಿದ್ದು ಒಂದು ಟ್ರಿಪ್. ಅವರೇನು ಸಂದ ಮಟ್ಟಕ್ಕೆ ಹೋಗಿದ್ದು ಬತ್ತಿ ಸಾ. ನಮ್ಮ ಬರೋದೇ 9 ಗಂಟೆ ಆಗುತ್ತೆ ಸರ್. ಟೈಮೇ ಇರಂಗಿಲ್ಲ, ಟೈಮೇ ಇರಲ್ಲ, ಟೈಮೇ ಇರಲ್ಲ ಸರ್. ಬಂದ ಊಟ ಪುನಃ ಬೆಳಗ್ಗೆ ಹೊತ್ತಿಗೆ ಅದೇ ಕೆಲಸ ಸರ್. ಅದು ಯಾರು ತೀರ ಆಜಿನ ಕೆಲಸ ಏನಿಲ್ಲ. ಏನು ಹೊಡಿಬತ್ತೀವಿ ಬೆಳಿಗ್ಗೆ ಈಗ 6 ಗಂಟೆಗೆ ಹೊಲಕ್ಕೆ ಹೋಗಿ ಗದ್ದೆಗೆ ಹೋಗಿ ಆಳುಗಳು ಬತ್ತಿರು. ಅವ್ರಿಗೆ ನೀರು ತಗೋ ಕೊಟ್ಬಿಟ್ಟು ನಾವೊಂದು ಕೆಲಸ ಮಾಡಿಬಿಟ್ಟು ಆಮ್ಯಾಗ ಬಂದಿರೋ ಸರ್. ಈಗ ಅಲ್ಲಿ ಕೋಸನ್ ಕಾಳ ಆಗ್ತಾ ತರಿತಿತ್ತು. ಬೇರೆ ನಮ್ಮ ತಾವು ಮೊಳ ಬೇರೆ ರಾತ್ರಿ ನೀರು ಬೀಳ್ತಿತ್ತು ಸರ್, ಮಳೆ ಬೀಳ್ತಿತ್ತು. ಅದಕ್ಕಾಗಿ ಮಳೆ ಬೀಳ್ತಿದ್ದಕ್ಕೆ ತೀರಲ್ಲಿ ಅಂದ್ಬಿಟ್ಟು ನಾ ಆಳುಗಳು ಬಿಟ್ಬಿಟ್ಟು ಇಂಥ ಬಂದು ಸರ್. ನನ್ನ ತಮ್ಮ ಇದೆ ಸರ್, ನನ್ನ ತಮ್ಮ ಟಿಲ್ಲರ್ಗೆ ಹೋಯ್ತಾನೆ. ಅವ್ನು ಟಿ ಟಿಲ್ಲರ್ ಹೊಡೆಗೆ ಹೋಯ್ತು. ಏನೇನು ಇಟ್ಕೊಂಡಿದ್ದೀರಿ ನಿಮ್ಮ ಮನೆಯಲ್ಲಿ? ಅದೇ ಟಿಲ್ಲರ್ ಇತ್ತೀನಿ ಸರ್. ಟ್ರ್ಯಾಕ್ಟ್ರ್ ಇದೆಯಾ? ಟ್ರ್ಯಾಕ್ಟ್ರ್ ಇಲ್ಲ ಸರ್. ಟಿಲ್ಲರ್ ಇದೆ? ಟಿಲ್ಲರ್ ಮತ್ತು ಉಳುಮೆ ಉಪಕರಣ ಎಲ್ಲ ಇಟ್ಕೊಂಡು ಆರಂಭ ಇದೆಲ್ಲ ಆರಂಭ ಇದರಲ್ಲೇ ಸ್ವಲ್ಪ ಮಾಡ್ತೀನಿ. ಟ್ರ್ಯಾಕ್ಟ್ರಲ್ಲಿ ಮಾಡ್ಕೋತೀವಿ ಸರ್, ಮಾಡಿಸ್ತೀನಿ. ಸಾಲ ಸಾಡ್ ಹೊಡಬೇಕಾದ್ರೆ ಗಾಡಿ ಏರು ಸರ್. ಕಬ್ಬು ಹೆಂಗೆ ಬೆಳಿತೀರಿ ಹೇಳ್ರಪ್ಪ? ಕಬ್ಬು ಸರ್ ಮಾಮೂಲಿ ಸಾಲ, 3 ಅಡಿ ಸಾಲ ಸರ್. ತಳಿ ಯಾವುದು ನೆನಪಿಲ್ವೇ? ನಮ್ದು 517 ಸರ್. ಹೌದಾ? 517. ಸರಿ ಹೇಳಿ, ಹೆಂಗೆ ಬೆಳಿತೀರಿ ಕಬ್ಬು? ಅದು ಸರ್ ಫಸ್ಟು ಈಗ ಈಗಲೇ ನೆಟ್ಟಿದ್ದೀವಿ ಸರ್. ನಾವು ಅದು ಮಾಮೂಲಿ ನೆಟ್ತೀವಿ. ಮೊದಲೆಲ್ಲ ಕೆಂಪುನ ಕಬ್ಬು ಆಗ್ತಿತ್ತು. ಇವಾಗ ಅದು ಕೆಂಪುನ ಕಬ್ಬಾಗ ತುಂಬ ರೋಗ ಸರ್, ಆಗೋದಿಲ್ಲ ಸರ್. ಎರಡು ಬೆಳ ಆಯಿತು ಅಂದ್ರೆ ಸರ್, ಎರಡು ಬೆಳ ಆಯಿತು ಅಂದ್ರೆ ಗೊಂಡೋಳ ತೊಪ್ಪ ಗೊಬ್ಬರ ಹೊಡ್ತೀನಲ್ಲ ಸರ್, ಆ ಗೊಂಡೋಳ ಬಂದು ಇದಾಗ್ಬಿಡುತ್ತೆ. 517 ಗೊಂಡೋಳ ಬೆಳೆದಿಲ್ಲ. ಹೌದಾ? ಈಗ ಅದಕ್ಕೇನೆ ಸರ್ ನಾಟಿ ಮಾಡ್ತು ಅಂದ್ರೆ ನಾಟಿ ಗೊಬ್ಬರ ಗಿಬ್ಬರ ಹುಡಿ ನಾಟ ದನದ ಗೊಬ್ಬರ ಹುಡ್ತೀವಿ ಸರ್. ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಒಂದು ತಿಂಗಳಿಗೆ ಪೈರು ಬರ್ತದೆ. ಆಗ ಮಾಮೂಲಿ ಗೊಬ್ಬರ ಹಾಕ್ತೀವಿ. ಆಗ ಜಮೀನಿಗೆ ಏನು ಗೊಬ್ಬರ ಕೊಡಬೇಕು, ಪೊಟಾಸ್ ಇದ್ದರೆ ಪೊಟಾಸ್ ಬಿಟ್ಬಿಟ್ಟು ಇನ್ನು ಬೇಕಿದೆ ಏನು ಕೊಡ್ಬೇಕು ಕೊಟ್ಬಿಟ್ಟು ಅಷ್ಟು ಮಾಡ್ತೀವಿ. ಅಷ್ಟಕ್ಕೆ ಪುನಃ ಅದೆಲ್ಲ ವ್ಯವಸಾಯ ಮುಗಿತು. ಟಿಲ್ಲರ್ ಹೊಡಿಸ್ಬಿಟ್ಟು ಪುನಃ ಆಮೇಲೆ ಇಷ್ಟದ ಬರ್ತು ಅಂತ ಸರ್. ಆವಾಗ ಸಾಲ ಮಾಡಿ ಏರ್ ಮಾಡಿ ಕಾಳ ಕಂಬಳ ಕಿತ್ಬಿಟ್ಟು ಕಾಳ ಗಿಳ ದರ್ಕಿಸ್ಬಿಟ್ಟು ಕೂಪರ್ ಹೊಡಿಸ್ಬಿಡ್ತೀವಿ ಸರ್. ಏರ್ ಕಟ್ಟಿ ಗೊಬ್ಬರ ಹಾಕ್ಬಿಟ್ಟು ಅಷ್ಟೇ ಸೋಗಿ. ಈಗ ಸೋಗ್ನು ಬಿಡಿಸ್ತೀವಿ ಸರ್, ಮೈಗೆ ಸೋಗಿ ಬಿಡಿಸಲ್ಲ. ಅನ್ನ ಬೆಳೆಯ ಗಂಟ 3 ಕಿತ್ತ ಗೊಬ್ಬರ ಹಾಕ್ತೀವಿ ಸರ್, ನೀರು ಕಟ್ತೀವಿ ಅಷ್ಟೇ. ಅದಕ್ಕೇನೆ ಔಷಧಿಗೆ ಬಿಸಿ ಬಿಡಬೇಕು ಅನ್ನೋಗಿಲ್ಲ. ಕಳೆ ಕಂಬಳ ನೋಡ್ಕೊಳ್ಳೋದು, ಗೊಬ್ಬರ ಹಾಕೊಳ್ಳೋದು ಅಷ್ಟೇ ಸರ್. ಅದಕ್ಕೇನೆ ಇದು ಮಾಡೋಗಿಲ್ಲ. ಸೆತ್ತ ಬರ್ತಾ ಇರೋ ನೋಡ್ಕೋಬೇಕು ಅಷ್ಟೇ ಸರ್. ಎಷ್ಟನ್ನು ಬೆಳಿತೀರಿ ಎಕರೆಗೆ ಸರ್? ವಾಸ್ತಾರಿ 70 ಟನ್ ಆಗಿತ್ತು ಸರ್. ಒಂದು ಎಕರೆಗೆ 70 ಟನ್? ಪರವಾಗಿಲ್ಲ. ಎಲ್ಲಿ ಫ್ಯಾಕ್ಟ್ರಿಗೆ ಹೊಡೆಯಲ್ಲ? ಪ್ಯಾಟ್ರಿ ಇಲ್ಲ ಸರ್, 70,000 ಬೆಲ್ಲ ಆಗಿತ್ತು ಸರ್. ನಾವು ಆಲೆ ಮನೇಲಿ ಆಡಿಸ್ ಸರ್, ಪ್ಯಾಟ್ರಿ ಹೊಡೆಯಲ್ಲ. ನಾವು ಪ್ಯಾಟ್ರಿ ಅವ್ರು ಕೇಳ್ತೀನಿ ತಡೀರಿ, ಆಲೆ ಮನೆ ಬಗ್ಗೆ ಹೇಳವ ನಿಂಗೇನು ಗೊತ್ತ? ಪ್ಯಾಟ್ರಿ ಕೊಡಲ್ಲ ಸರ್. ನಾವು ಆಲೆ ಮನೆ ಆಡ್ತಾರಂತಲ್ಲ, ಹೆಂಗಿರುತ್ತೆ ಬೆಲ್ಲ, ಹೆಂಗೆ ಮಾಡ್ತಾರೆ, ಏನು ಹೊಸ ಹೇಳಿ, ನಿಮಗೆ ಏನು ಗೊತ್ತದೆ? ನೀವು ಹೋಗಲ್ವೇ ಆಲೆ ಮನೆ? ಬರಲ್ಲ ಸರ್ ನಾವು. ಅದಕ್ಕೆ ಹೋಗಲ್ಲ ಸರ್. ಬೇರೆ ಆಳುಗಳು ಲೇಬರ್ಗಳು ಬರ್ತಲ್ಲ, ಆಳುಗಳು ಇರ್ತಲ್ಲ ಸರ್, ಹಾಕು ಆ ಕಬ್ ತಗೋ ಹಾಕ್ತೀವಿ ಸರ್. ಆಡಿಸ್ಕೊಡ್ತಾರ ಅಷ್ಟೇ. ನಾವು ಹೋಗಂದ ಅದ್ಕಂದು ನಾವು ಆಡಿಸ್ಕೋಬೇಕು ಅಷ್ಟೇ. ಓಲಿ ಬೆಲ್ಲನಾರ ಮನೇಲಿ ಬಳಸ್ತೀರಾ ಇಲ್ವೋ? ಬಳಸ್ತೀವಿ ಸರ್. ಬೆಲ್ಲನೆ ಸಕ್ಕರೆ ಬಳಸೋದಿಲ್ಲ ಮನೇಲಿ? ಸಕ್ಕರೆ ಹಾಕಲ್ಲ ಸರ್. ಬೆಲ್ಲೊಟ್ಟಿ, ಬೆಲ್ಲದ ಕಾಪಿ, ಕಾಪಿ ಹಾಲ್ಗು ಬೆಲ್ಲನೆ ಬೆಲ್ಲನೆ ಸರ್. ಚೆನ್ನಾಗಿರ್ತದ? ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ಪಾಯಸ ಮಾಡಿದ್ರೆ ಬೆಲ್ಲನೆ ಸರ್. ಕಜ್ಜಾಯ ಮಾಡಿದ್ರೆ ಬೆಲ್ಲನೆ. ಎಲ್ಲದಕ್ಕೂ ಬೆಲ್ಲ. ಸರಿ ಕಣವ, ಒಳ್ಳೇದು. ಅಣ್ಣ ಏನ ಹೇಳಿದ್ರಿ, ಎಷ್ಟು ದುಡ್ಡು ಬಂತು ಅಂದ್ರಿ ಬೆಲ್ಲ ಆಡಿಸಿ? ಬೆಲ್ಲ ಆಡಿಸ್ರ ಸಾ ಇವಾಗ ಅದು ರೈಟ್ ಇದ್ದಾಗ ಸಾ ವರ್ಷಕ್ಕೆ ಒಂದು ಟ್ರಿಪ್ ಈಗ ಈಗ ನೋಡಿ ಈ ಸಂಕ್ರಾಂತಿ ಅಲ್ಲ ಸಾ, 5,000 ರೂಪಾಯಿನೂ ಆಗತ್ತ. 5,000 ರೂಪಾಯಿ 1,000 ಕ 1,000 ಬೆಲ್ಲಕ 5,000 ರೂಪಾಯಿ ಆಗತ್ತ. ಈಗ ಇಲ್ಲಿಂದ ಈಚೆಗೆ ವಾಸರಿ ಹದಿನೈದಿಂದ ಆಚೆಗೆ 4,000 3,000 3,500 ಆಯ್ತು ಸರ್. ಅದ್ರಲ್ಲಿ ನಮಗೆ 2,500 ರೂಪಾಯಿ 3,000 ರೂಪಾಯಿ ಉಳಿತು ಸರ್. 1,000 ಬೆಲ್ಲಕ 3,000 ರೂಪಾಯಿ ಉಳಿತು ಸರ್. ಅಂದ್ರೆ ನೀವು ಯಾವಾಗಲೇ ಕಬ್ಬು ಬೆಳೆದ್ರು? ಯಾವಾಗಲೇ ಕಬ್ಬು ಬೆಳೆದ್ರು ನಾವು ಆ ಪ್ಯಾಟ್ರಿಗೆ ಕೊಟ್ಟಿಲ್ಲ ಸರ್, ಬರೀ ಆಲಮನೆ ಆಡ್ಸೋ. ಹೌದಾ? ಅವ್ರಿಗೆ ಕಬ್ಬು ನಾವು ತಗೋಗ ಆಲಮನೆಗೆ ಇಟ್ಬಿಡೋ ಸರ್, ಕಾಡಿಸ್ತಾರ ಅವ್ರಿಗೆ 1,900 ರೂಪಾಯಿ ಕೊಟ್ಬಿಡೋ ಸರ್. ಪಿಂಡಿ ಕಟ್ಟಿ ವರ ಕಟ್ಟಿ ಕೊಡ್ತಾರೆ. ನೀವು ಕಬ್ಬು ಒಳಗಡೆ ಏನು ಬೇರೆ ಬೆಳೆ ಬೆಳೆಯ? ಬೇರೆ ಬೆಳೆ ಆಗಲ್ಲ, ಬೆಳೆಯಕ್ಕಾಗಲ್ಲ ಸರ್. ಅಲ್ಲ, ಮೊದಲು 3 ತಿಂಗಳು ಬೆಳಿಬೋದು ಅಂತಾರೆ. ಆದ್ರೆ ಬೆಳೆಯಕ್ಕಾಗಲ್ಲ ಸರ್ ಅಲ್ಲಿ. ಹೌದಾ? ಕಬ್ಬುಲ್ ಮಾತ್ರ ಬೆಳೆಯಕ್ಕಾಗಲ್ಲ. ಹೆಂಗಂದ್ರೆ ಇಷ್ಟುದ್ದ ಪೈರು ಬಂತವ್ರೆ ಪುನಃ ವ್ಯವಸಾಯನೇ ಮಾಡ್ಬೇಕಲ್ಲ ಸರ್. ವ್ಯವಸಾಯ ಮಾಡೋದಕ್ಕೆ ಅದಕ್ಕೆ ಕಬ್ಬು ಬೇರೆ ಫಸಲು ಬೆಳೆಯಕ್ಕಾಗಲ್ಲ. ತರಕಾರಿ ಏನೇನು ಬೆಳಿತೀರಿ? ತರಕಾರಿ ಸರ್ ಬದನೆ, ತಮಾಟೆ, ಮೆಣಸಿ, ಅರಶಿನದೊಳಗೆ ತೊಗರಿ. ಅರಿಶಿನೂ ಬೆಳಿತೀರಿ? ಅರಿಶಿನ ಹೇಳಿ, ಅರಿಶಿನದ ಬಗ್ಗೆ ಒಂಚೂರು. ಅರಿಶಿನ ಸಹ ಫಸ್ಟು ಸ್ಟಾರ್ಟಿಂಗಲ್ಲಿ 5ನೇ ತಿಂಗಳು ಅರಿಶಿನ ಹಾಕ್ತೀವಿ ಸರ್. ಅರಿಶಿನ ಹಾಕಿದಾಗ ಉಳುಮೆ ಮಾಡಿ ಎಲ್ಲ ಗೊಬ್ಬರ ಗಿಬ್ಬರ ಉಡಿಸ್ಕೊಂಡು 5ನೇ ತಿಂಗಳು ಸಾಲ ಹೊಡಿಸ್ತೀನಿ. ಈ ಟ್ಯಾಟ್ರಲ್ಲಿ ಬೆಡ್ ಹೊಡಿಸ್ಬಿಟ್ಟು